ನಾನು ಪಾಸಿಟಿವ್ ಪೇ ಸಿಸ್ಟಮ್ ನಲ್ಲಿ ರಿಜಿಸ್ಟರ್ ಆಗಿದ್ದೀನಿ. ಬ್ಯಾಂಕ್ ಗೆ ಚೆಕ್ಸ್ ಮತ್ತು ಬೆನಿಫಿಷಿಯರೀಸ್ ನ ಮಾಹಿತಿ ಕೊಟ್ಟಿದ್ದೀನಿ. ಬ್ಯಾಂಕ್ ಚೆಕ್ ಮಾಡುತ್ತೆ, ಪರಿಶೀಲಿಸುತ್ತೆ, ಡೀಟೇಲ್ಸ್ ಮ್ಯಾಚ್ ಆಗದಿದ್ರೆ ಕ್ಲಿಯರೆನ್ಸ್ ಆಗಲ್ಲ. ಹೌದಾ, ನನ್ಗೆ ಕೊಡಿ. ಫೋಟೋದವರು, ಲೈಟ್ನವರು, ಮಂಟಪದವರು, ಆರ್ಬಿ ಹೇಳುತ್ತೆ ಜಾಣರಾಗಿರಿ, ಜಾಗರೂಕರಾಗಿರಿ. ಸರಿಯಾಗಿ ಹೇಳಿದ್ದಾರೆ. ಮಹಾತ್ಮ ಗಾಂಧೀಜಿಯವರ ಮಾತೊಂದು ಹೀಗಿದೆ: ದೇವರು ನಮಗೆ ಎರಡು ಕೈಗಳನ್ನು ಕೊಟ್ಟಿದ್ದಾನೆ, ಅದಕ್ಕಾಗಿ ಈ ದೇಶದ ಕೋಟ್ಯಂತರ ಜನರಿಗೆ ನಾನು ಹೇಳುವುದೇನೆಂದರೆ, ದೇವರು ಕೊಟ್ಟ ಎರಡು ಕೈಗಳನ್ನು ಸಾಧ್ಯವಾದಷ್ಟು ಸದುಪಯೋಗಪಡಿಸಿಕೊಳ್ಳಿ. ಎಫ್ಎಂ 100.6 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ನೀವು ಕೇಳ್ತಾ ಇದ್ದೀರಾ ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ ಕೇಂದ್ರದಿಂದ ಮೂಡಿಬರುತ್ತಿರುವ ಕಾರ್ಯಕ್ರಮಗಳನ್ನು. ಸಮಯ 6:51:10. ಕೃಷಿ ರಂಗ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಮೊದಲಿಗೆ ತೋರಣ ಹೂರಣ, ನಂತರ ಕೃಷಿ ಲೋಕ, ತದನಂತರ ಕೃಷಿ ದರ್ಪಣ ಕಾರ್ಯಕ್ರಮಗಳು ಮೂಡಿಬರಲಿವೆ. ಮೊದಲಿಗೆ ಕೇಳೋಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ ತೋರಣ ಹೂರಣ. ತೋರಣ ಹೂರಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ. ಅಣ್ಣ ಚಂದ್ರಣ್ಣ, ಅಯ್ಯೋ ಬಪ್ಪ, ಅದೇನೋ ಗಾಳಿ ಬೀಸ್ತಂಗ ಈ ಕಡೆ ಈ ಪಾಟಿ ಬಾರ ಹೊತ್ಕೊಂಡ್ಬಂದಂಗ ಅದ, ಇದ್ಯಾಕ ಬೊಳ್ಳಗ್ ಬತ್ತಿದ? ಈ ಬೇಸರದಾಗ ನಾನ್ ಇರ್ಬೇಕು, ನೀನ್ ಯಾಕಪ್ಪ ಅದಿ ಬೇಸರದಾಗ? ಅಲ್ಲಕ್ಕಯ್ಯ, ನಾನ್ ಬೇಸರದಾಗಿದ್ದೀನೋ ನೀನಿದೆಯೋ ಗೊತ್ತಾಯ್ತಿಲ್ಲ ಕಣ. ಅದೇನ ಮೈ ಕೈ ನೋವು, ತಲೆ ಬಾರ ಇಡ್ಕೊಬಿಟ್ಟದೆ ತಲೆ. ಅದಕ್ಕೆ ನೋಡ್ದಿನಿ ಬೊಳ್ಳ ಕಾಲಿಟ್ಕೊಂಡು ಬತ್ತಿರಾಗ್ಲೆ. ಅಲ್ಲ, ಮೊಸ ಮೊಸ ಅಂತಿದ ಈ? ಅದೇ ಹೇಳ್ತೀನಿ ಕೇಳು, ಕಾವೇರಿ ತಾಯಿ ಸನ್ನಿಧಿಗೆ ಹೊಂಟೋಗಿದ್ದ. ಯಾಕ? ಶ್ರೀರಂಗಪಟ್ಟಣ ಪಶ್ಚಿಮ ಇನಿ. ಏನ್ ನೀರು ಇಕ್ಕೊಳಕ್ ಹೋಗಿದ್ದಪ್ಪ? ಮನ್ಲೆ ನೀರ್ ಇರ್ಲಿಲ್ವಾ? ರಂಗನ್ ತಿಟ್ಟಿಗೆ ಹೋಗುಮ ಅಂತ ಹೋದೋ. ಪಕ್ಷಿಗಳು ನೋಡಕಪ್ಪ? ಅಲ್ಲ ಹೇಳ್ತೀನ್ ಕೇಳು, ಹೇಳು. ಪಕ್ಷಿ ನೋಡಕ್ಕೆ ಅಂತ ಹೋದೋ ಐಕಳಗೆಲ್ಲ ಅಲ್ಲಿ ಏನು ನೀರ್ ಜಾಸ್ತಿ ಬಿಟ್ಬಿಟ್ಟವ್ರೆ ಅಂತ, ಬೋಟಿಂಗ್ ಇಲ್ವಂತ ದೋಣಿ ಮೇಲೆ ಹೋಗೋದು. ಹಂಗಾಗಿ ಪಶ್ಚಿಮ ವಾಹಿನಿ ತಗ ಬಂದು ನೀರು ನೀರು ನೀರು ಅನ್ಕೊಂಡು ಎಲ್ಲ ಬಿದ್ದೋ ಐಕಳ. ನಾನು ಹೋಗಿ ನೀರಕ್ ಸ್ನಾನ ಮಾಡುಮ ಅಂತ ನೀರಲ್ಲಿ ಮುಳಿಕೋಬಿಟ್ಟೆ ನೋಡಪ್ಪ. ಅಪ್ಪೋಯ್, ಮುಳಿಕೊಂಬಿಟ್ಟೆ ಅಂದ್ರೆ ಸ್ನಾನ ಮಾಡ್ಕೊಂಡೆ ಅಂತ? ಮುಳಿಕೊಂಬಿಟ್ಟೆ ಅಂತ ಅದ್ಯಾಕೆ ಹಂಗಂತ್ಯ? ಬಿಡು, ನಮ್ ದಿಕ್ನಾಗ ಮುಳಿಕೊಂಬಿಟ್ಟ ಅಂತಂದ್ರೆ ಅಮ್ಮ ಒಂಟ ಅಂತ್ಲ್ಯಾನಿಲ್ಲ. ಮುಳುಗ ಎದ್ದೆ ಅನ್ನಕ್ ಹೋದೆ ಮುಳಿಕೊಂಬಿಟ್ಟೆ ಅಂತ ಪದ. ಹಂಗ ಹೇಳಪ್ಪ, ಎದ್ದೇನು ಮುಳುಗ ಎದ್ನ ಸೀತ ಆಗ್ಬಿಟ್ಟದೆ ಕಣ್ಣ. ಬಿಡಪ್ಪ, ಈಗ ನೋಡು ನಿನ್ ಅಬ್ಬನ್ಗೆ ಅಲ್ಲ ಕಣ್ಣ ಜಯ ಅಣ್ಣ, ನಮ್ಮೂರ್ನಾಗ ತುಂಬಾ ಜನಕ್ಕೆ ಹಂಗಾಗ್ಬಿಟ್ಟದ ನಗಡಿ. ನೀರಲ್ಲೇ ಮುಳುಗ್ಬೇಕಾ? ನಮ್ ಜಯಣ್ಣ ನೀರಲ್ಲಿ ಮುಳುಗ್ದೆ ಬಂತು ಅಂತ ಹೇಳ್ತಾವನೆ. ಈ ಗಾಳಿಲೆಲ್ಲ ಹಬ್ಬದಿಲ್ವಾ ಜರ ವೈರಲ್ ಫೀವರ್ ತಕಪ್ಪ. ಇಂಗ್ಲಿಷ್ನಾಗ ಹೆಂಗ್ ಹೇಳ್ದನು? ಡಾಕ್ಟ್ರು ನಂಗೂ ಹೇಳಿದ್ರು ಗೆಪ್ತಿ ಮಾಡಿಕ ಬಂದ್ ನಿಂತಾವ್ ಹೇಳ್ತೀನಿ. ಡಾಕ್ಟ್ರ್ ಹೇಳದ ಗಟ್ ಮಾಡ್ಕೊಂಬಿಟ್ಟಿದ ನೀನು ವೈರಲ್. ನೀ ಕೇಳ್ತಿಯಲ್ಲ 108 ಪ್ರಶ್ನೆಯ, ನಿಂಗ್ ಹೇಳಕಾರ ತಿಳ್ಕೊಬೇಕ್ ನಾನು. ಅಲ್ಲಕಪ್ಪ, ಇಲ್ವಾ ಕಮಲಕ್ಕ, ನೀನ್ ಹೇಳ್ಬೇಕು ನಾನ್ ಕೇಳ್ಬೇಕಲ್ವಪ್ಪ. ನಂಗೇನ್ ಚೆನ್ನಾಗ್ ತಿಳ್ಕೊಂಡಿದ್ಯಾ ನೀನು? ಬರೀ ನನ್ ಪರೀಕ್ಷೆ ಮಾಡಕ್ ಕೇಳ್ತೀಯ ಅಷ್ಟೇ. ಏನ ಮೇಷ್ಟ್ರಪ್ಪ, ಆದ್ರೂ ಬಿಡು, ಪ್ರಪಂಚದಲ್ಲಿರೋ ಎಲ್ಲಾ ಪ್ರಶ್ನೆ ನಿನ್ ತಲೆಲೆ ಐತೆ. ಅಯ್ಯೋ ಬುಡವ, ಪ್ರಪಂಚ ಅಂತಿದ್ದಂಗೆ ನೆಪ್ಪಾಯ್ತು ನೋಡು. ಜಯಣ್ಣ, ಪೇಪರ್ ನಾಗೆ ಓದ್ತಿದ್ದಕ್ಕಪ್ಪ, ಅದ್ಯಾವುದೋ ದಿನ ಶಾಂತಿ ದಿನವಂತೆ ನೋಡಪ್ಪ. ಶಾಂತಿ ದಿನವಂತ ಯಾರು ಶಾಂತಿ ಅಂದ್ರೆ ಅಲಕಯ್ಯ ನಮ್ ಕಾಳೈ ಮೊಮ್ಮಗಳು ಅನ್ಕೊಂಡ್ಬಿಟ್ಟಿಯ ಶಾಂತಿ ಅಂತಂದ್ರೆ ನೋಡ ಅದನ್ನು ತಿಳ್ಕೊಂಡ ಬನ್ನಿ. ಅಯ್ಯವೋ ನಾನು ಡೇಟ ಮಡಿಕೊಂಡಿದ್ದಾನ ಅಬ್ಬ ಹುಟ್ಟ ದಿನ ಬರ್ಕೊಳಕ ನಮ್ಮ ಐಕ್ಳ ಕಾಳನು ಮೊಮ್ಮಗಳಲ್ವಾ ಬಿಡು ಓಲಿ ನಿಮ್ಮ ಐಕ್ಳದ್ದೇ ಹೇಳಪ್ಪ ನೋಡಮ್ಮ ಹುಟ್ಟಿದ ದಿವಸ. ಅಯ್ಯೋ ನಾ ಎಷ್ಟು ಸರಿ ಹೇಳಿಲ್ಲ ಜಯಣ್ಣ, ಏನ್ ನಾನು ಹೇಳಿದ್ರು ಏನ್ ನನ್ನ ಮಕ್ಕಳು ಹುಟ್ಟಿದ ದಿನ ಬಂದ್ಬಿಟ್ಟು ಏನು ಕೇಕ್ ಕಟ್ ಮಾಡಿಸ್ತಿದ್ದೆ ನೀನು? ಅಲ್ಲಿ ನಾವ್ ಯಾಕೆ ಮಾಡಿಸ್ಬೇಕು, ನೀ ಮಾಡಿಸ್ಬಿಟ್ಟು ಕರಿ ನಮ್ನ ಬಂದಿದ್ದೀನಿ ಮಾಡ್ಕತೀನಿ. ಅದಕ್ಕೆ ಅವೆಲ್ಲ ಪಟ್ಟಣದವ್ರು ಮಾಡದ್ ಕಣ್ಣು ಅಲ್ಲ. ಈ ನಮ್ ಪ್ರಧಾನ ಮಂತ್ರಿಗಳು ಹೇಳಿದ್ರಪ್ಪ ತಾಯಿ ಹೆಸರಾಗ ಒಂದೊಂದ್ ಗಿಡ ನಡಿ ಅಂತ, ನೀನ್ ಒಂದ್ ಹೇಳು ಮಕ್ಕಳ ಹೆಸರಾಗೆ ಒಂದೊಂದ್ ಗಿಡ ನಡಿ ಅಂತ. ಅವಾಗ ಏನಾಯ್ತದೆ ಗಿಡಗಳ ಸಂಖ್ಯೆ ಜಾಸ್ತಿ ಆಯ್ತದೆ. ಆಮೇಕಿಂದ ಅವತ್ತಿನ ದಿವಸ ಏನಾದ್ರೂ ಮಾಡಿಸ್ಬಿಡು, ಮಾಡಿಸ್ಬಿಡ ದೀಪ ಹಚ್ಚಿಬಿಟ್ಟು ಗಿಡ ನೆಟ್ಬಿಟ್ಟು ಊಟದ ಹಬ್ಬ ಮಾಡ್ಬಿಡು. ಆಯ್ತು, ನಾನು ಹಿಂಗೆ ಮೈಸೂರು ಪ್ಯಾಟರ್ನ್ ಆಗಿ ಹೋಯ್ತಿದ್ದೆ. ಅದೇನೋ ಶಾಂತಿ ಅಂತಿದ್ಯಲ್ಲ ಅದ್ನ ಹೇಳು ಬಿಟ್ಟು ನೀನ್ ಶಾಂತಿ ಅಂತ ನಾನು ಏನ್ ಹೇಳಿ. ಮೈಸೂರು ಪ್ಯಾಟರ್ನ್ ಆಗಿ ಹೋಯ್ತಿದ್ದೆ ಕಣಪ್ಪ, ಈ ಆಕಾಶವಾಣಿ ಇಲ್ವಾ ಆಕಾಶವಾಣಿ ಒಳಗೆ ಏನ್ ತುಂಬಾ ಜನ ಅವತ್ತು. ನಾನು ಇದ್ಯಾನ ಅಂತ ಅನ್ಬಿಟ್ಟು ಸುಮ್ನೆ ಇಣಕ್ ನೋಡ್ದಿ ಬಸ್ ಅಂದಿಲ್ಲಿ ಏನು ಅಲ್ಲಿ ಗಿಡ ನೆಡ್ತಾವ್ರ ಕವ್ವ. ಆಮೇಲಿಂದ ಇವ್ ಮಾತಾಡಿ ಇದ್ಯಾಕ ಏನ್ ಗಿಡ ನೆಡೋ ದಿನ ಅಲ್ವಲ್ಲ, ಇದ್ಯಾಕ ಹಿಂಗ್ ಗಿಡ ನೆಡ್ತಿದ್ದಾರು ಅಂತ ಹಂಗೆ ಮಾತಾಡ್ಕತ್ತಿದ್ರು. ಒಳಗ ಹೋದ್ರೆ ಇವಂದು ಕೆಲಸ ಮಾಡಿಸ್ಬಿಡ್ತಾರೆ ಅಂತ ಹಂಗೆ ತಿರಿಕೊಂಡು ಏನ್ ಇಳಿದ್ಬಿಟ್ ನೋಡು ನನ್ನ ಮುಗ್ಸಕ್ಕೆ ನೋಡ್ತಿದ್ದಲ್ಲ ನೀನು. ಈಗ ಹೋಯ್ತಿರ್ಬೇಕು ಹಂಗೆ ಬಸ್ಸಲ್ಲಿ ಮಾತಾಡ್ಕ ಯಾಕ ಗಿಡ ನೆಡ್ತಿದ್ದಾರು ಅಂತ ಕೇಳಿದೆ. ಅಯ್ಯೋ ಆಕಾಶವಾಣಿ ಊಟದಬ್ಬು ಅಂತ ನೋಡ್ದ, ಅದಕ್ಕೆ ಎಲ್ರು ಗಿಡ ನೆಡ್ತಾವ್ರೆ ಕಣ ಅಂತಂದ್ರು. ಅದಕ್ಕೆ ನೆಪ್ಪಾಯ್ತು ಹೇಳದಿ ಪ್ರಧಾನ ಮಂತ್ರಿಗಳ ಅದೇನ ಹೇಳಿದ್ರು ಅಂತ ಹೇಳ್ದಲ್ಲಪ್ಪ, ಅದಕ್ಕೆ ನಾವು ಗಿಡಗಳು ನೆಟ್ಟಿಲ್ವವ ಜಯಣ್ಣ. ಪ್ರಧಾನ ಮಂತ್ರಿಗಳು ಇನ್ನೂ ಒಂದ್ ಹೇಳವ್ರೆ ಏನ್ ಸ್ವಚ್ಛತೆಯೇ ಸೇವಾ ಅಂತ. ಅಕ್ಟೋಬರ್ 7ನೇ ತಾರೀಕು ವರ್ಗೂ ಸ್ವಚ್ಛತೆಯ ಸುತ್ತಮುತ್ತ ಎಲ್ಲ ಕಾಪಾಡ್ಕೋಬೇಕು ಅಂತ 2014ರಲ್ಲೇ ಘೋಷಣೆ ಮಾಡವ್ರೆ. ಇದ ಪ್ರತಿಯೊಬ್ಬ ಮನುಷ್ಯನು ವಾರಕ 2 ಗಂಟೆ ಮೀಸಲಾಗಿಡ್ಬೇಕಂತ, ಪರಿಸರ ಸ್ವಚ್ಛಾಗಿ ಇಟ್ಕೋಬೇಕಂತೆ. ಆಮೇಕಿಂದ ಗಿಡ ನೆಡೋದಾದ್ರೆ ಗಿಡ ನೆಡ್ಬೇಕಂತೆ. ಆಮೇಲೆ ಮನಸ್ಸು ಸ್ವಚ್ಛವಾಗಿ ಇಟ್ಕೋಬೇಕು, ಸ್ವಚ್ಛ ಆಗ್ಬೇಕು ನೋಡ. ಅಂದ್ರ ಪ್ರತಿಯೊಬ್ರು ಪರಿಸರನ ಸ್ವಚ್ಛವಾಗಿಡೋದಕ್ಕೆ ಸಹಕರಿಸಿದ್ರಷ್ಟೇ ದೇಶ ಸ್ವಚ್ಛ ಆಯ್ತದೆ ಅಂತ. ಈಗ ಬೇರೆ ದೇಶದಾಗೆಲ್ಲ ಮೊನ್ನೆ ಯಾರೋ ಹೇಳ್ತಿದ್ರಪ್ಪ, ಬಸ್ನಾಗ ಹೋಯ್ತಾ ಇದ್ರಂತ ಅವರು, ಜೇಬ್ನಾಗಿಂದ ಒಂದು ತುಂಡ್ ತೆಗೆದು ಹೊರಗ ಹಾಕಿದ್ರಂತೆ. ಯಾವ ತುಂಡ? ಗಂಧ ತುಂಡ, ಪೇಪರ್ ಚೂರು ಕಣ್ಣ, ಪೇಪರ್ ಚೂರು ಅಂತ ಗಂಧ ತುಂಡ ಯಾಕೆ ಹೊರಗೆಸ್ತಾರ ಏನ್ ಅಂತ ಪ್ರಶ್ನೆ ಕೇಳಿ. ತುಂಡ ಜೇಬ್ನಲ್ಲಿ ತುಂಡ್ನ ತೆಗೆದು ನಮ್ ಜೇಬ್ನ ಮಡಿಕಂತಾರೆ. ಬಿಡು ಬಿಡು ಗಂಧ ತುಂಡಲ್ಲ ಹಂಗಾರ ಹಂಗೆ ಯಾಸಿತಿದ್ದಂಗೆ ಪಕ್ಕದಲ್ಲಿದ್ದವನೆ ಬೈಯಕ್ ಶುರು ಮಾಡ್ಬಿಟ್ನಂತೆ. ಏನ್ ಅನ್ಕೊಂಡಿದ್ಯಾ ನಮ್ ದೇಶನ ಏನು ತಿಪ್ಪೇಗೂಡು ಅನ್ಕೊಂಡಿದ್ಯಾ? ನನ್ ಕೈ ಕೊಟ್ಟಿರ್ ನಾನ್ ನನ್ ಜೇಬ್ನ ಮಡಿಕತ್ತಿದ್ದೆ ಹೊರಗೆ ಸಿತಿಯಲ್ಲ ಅಂತ. ಅವಾಗ ಅವನಿಗೆ ಬೋ ಆಶ್ಚರ್ಯ ಆಗ್ಬಿಡ್ತಂತೆ, ಅದೆಲ್ಲ ಕಣಯ್ಯ ನಿನ್ ಮನೆ ಅಲ್ಲ, ನಿನ್ ಜಾಗವಲ್ಲ, ಇಲ್ಲೆಲ್ಲ ಹೊರಗೆಸ್ರು ಹಿಂಗ್ ಆಡ್ತೀಯಲ್ಲ ಅಂತ, ಅದು ನನ್ ದೇಶ ಅಂದಂತ ನೋಡಪ್ಪ. ಈಗ ಬೇರೆ ದೇಶಗಳೆಲ್ಲ ಯಾಕೆ ಸ್ವಚ್ಛಾಗವೆ ಅಂತಂದ್ರೆ ಅವರಲ್ಲಿ ಈ ತರ ಜಾಗೃತಿ ಅದೆ ಅಂತ. ನಮ್ ದೇಶ ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ ಅಂತ. ನಮ್ ಮನೆ ಸ್ವಚ್ಛವಾಗಿದ್ರೆ ಆಯ್ತು, ನಾವೇ ಸ್ವಚ್ಛವಾಗಿರಕ್ಕಿಲ್ಲ. ಮನೆಗೆ ಹೋದೆ ನೀನು, ಈಗ ಪಕ್ಕದಳ್ಳಿಗೆ ಹೋಗಿದ್ದೆ ಕವ, ಮನೆ ಮುಂದೆ ಕಸದ ರಾಶಿ ಕವ, ಏನ್ ಗಬ್ಬು ಅಂತದೆ. ಉಣ್ಣ ಎಲ್ಲ ತಂದ ಹಾಕ್ತಾರೆ, ಬಳಸ ಪ್ಲಾಸ್ಟಿಕ ತಂದ ಹಾಕ್ತಾರೆ, ಸಾರು ಮಿಕ್ಕ ಸಾರು ಸುರಿತಾರೆ, ಅನ್ನ ಮಿಕ್ಕ ಅನ್ನು ಸುರಿತಾರೆ. ಏನವ ಅಲ್ಲಿ ಏನಾಗ್ಬಿಟ್ಟದೆ ಅಂತಂದ್ರೆ, ಆ ಮನೆ ಮಗ್ಳಲ್ಲಿ ತಿಪ್ಪೆ ತರ ಮಾಡ್ಕೊಂಡ್ಬಿಟ್ಟವ್ರಲ್ಲ, ಆ ಮನೆ ಪಕ್ಕದಲ್ಲಿ ಇರುವವನ್ಗೆ ನಿದ್ಯೆ ಬತ್ತಿಲ್ವಂತೆ, ವಾಸನೆ ಸೊಳ್ಳೆ ಸೊಳ್ಳೆ ಆಯ್ತಾ, ವಾಸನೆ ಸೊಳ್ಳೆ ಎರಡುವೆ. ಅಮ್ಮ ಏನು ಮಾಡಕ್ಕಾಗಲ್ಲ, ಊರವರೆಲ್ಲ ತಂದು ಅವನೊಟ್ಟಿ ಮುಂದೆನೆ ಅವಟ ಹಿಂದಿ ಹೆಸರು ಸುರಿತಾರೆ. ಹಿಂಗ್ ಮಾಡಬಾರ್ದು ಕವ, ಅವ್ರು ಮನಸ್ಸರಲ್ವಾ. ಅದಕ್ಕೆ ನಮ್ ಜಯಣ್ಣ ಹೇಳ್ದಂಗ, ನಮ್ ನಮ್ ಮನೆ ಕಸವ ನೀಟಾಗಿ ಇಟ್ಕೊಂಡು ಎಲ್ಲಾರುವೆ ದೂರದಾಗೆ ತಕೊಂಡೋಗಿ ಮನೇಲೆ ಹಿಂದೆ ತಿಪ್ಪೆ ಮಾಡ್ಕೊಂಡು ಹಾಕಿದ್ರ ಆಮಿಂದೆ ಸಿಟಿ ದಿಕ್ಕೆ. ಜಯಣ್ಣ ಗೊತ್ತಲ್ಲಪ್ಪ, ಹಸಿ ಕಸ ಒಂದ್ ಕಡೆ ಒಣ ಕಸ ಒಂದ್ ಕಡೆ, ಅದಕ್ಕ ಒಂದು ಡಬ್ಬಿ ಕೊಟ್ಟಿರ್ತಾರಂತಲ್ಲದು ಮತ್ತೆ ಕೆಂಪದಂತೆ ಬಂದ ತಕ್ಷಣ ಅದ್ ಕೊಟ್ಬಿಟ್ರೆ ಅದ್ ಯಾರು ಇರ್ತಾರಲ್ಲವ ಅವರೇ ತಗೊಂಡು ಹೋಯ್ತಾರೆ ಗಾಡಿಗೆ ಹಾಕೊಂಡ್ಬಿಡ್ತಾರೆ. ಶಾಂತಿ ಕತೆ ಹೇಳಪ್ಪ. ಶಾಂತಿ ಶಾಂತಿ ಯಾವ ಶಾಂತಿ? ಅದ್ಯಾರ ನಿನ್ ಸ್ನೇಹಿತೆ ಶಾಂತಿ ದಿನ ಅಂದಲ್ಲ. ಅಯ್ಯ ಈ ಸ್ನೇಹಿತೇನವ ಅದೇ ಜಯಣ್ಣ ಪೇಪರ್ ನಾಗ ಓದ್ತಿದ್ದಿ ಇಸ್ವ ಶಾಂತಿ ದಿನ ಅಂತ ಕವ್ವ. ಅದು ಅದಕ್ಕೆ ಎಲ್ಲರೂ ನೆಮ್ಮದಿಂದ ಇರ್ಬೇಕು, ಯುದ್ಧ ಪದ್ದ ಎಲ್ಲ ಮಾಡಬಾರ್ದು, ಜಗಳ ಗಂಟಿ ಗಲಾಟೆ ಅವೆಲ್ಲ ಮಾಡಬಾರ್ದು, ಎಲ್ರು ಒಟ್ಟಾಗಿ ಮನುಷ್ಯರು ಅಂತ ಅನ್ಕೊಂಡು ಬದುಕಬೇಕು ಅಂತ. ಅದಕ್ಕೆ ಜಯಣ್ಣ ಬೀಸು ಬೀಸು ಪೀಸು ಪೀಸು ಕಣ್ಣ ಪೀಸು ಶಾಂತಿ ಅಂತ ಇನ್ನೇನೇನೋ ಪೀಸ್ ಅನ್ಕೋಬೇಡ. ಒಂದ್ ಕಡೆ ತುಂಡು ಅಂತಾನೆ, ಇನ್ನೊಂದ್ ಕಡೆ ಪೀಸು ಅಂತಾನೆ. ಶಾಂತಿ ಪೀಸು ಬೇರೆ ಪೀಸು ಅಂದಪ್ಪ ತುಂಡು ಅಂತ ಇಲ್ಲ ಅಲ್ಲ ಕೈ. ಈಗ ಹೊಸಿ ಹೊತ್ನಾಗ ಹೇಳಿ ಜಯಣ್ಣ ಟೇಬಲ್ ಇರೋ ಪೇಪರ್ ತುಂಡು ಕಣ್ಣ ಅದ್ ಹೇಳಿದ್ದು ಎಲ್ಲ ಅವನೇ ಹೇಳ್ತಾನೆ. ಗಂಧ ತುಂಡು ಅಂದ, ಈಗ ನೋಡಿದ್ರೆ ಪೀಸು ಅಂದ್ರೆ ಏನೇನೋ ಗೆಪ್ತಿ ಬತ್ತ. ನಾನೇನು ಗೆಪ್ತಿ ಮಾಡ್ಕೊಂಡಿಲ್ಲ ಕಯ್ಯ, ನೀನೆ ಪೀಸು ಅಂತ ಬಹಳ ಸ್ಟೈಲ್ ಆಗಿ ಹೇಳದಿಯಲ್ಲ. ಇಂಗ್ಲಿಷ್ ನಾಗೆ ಹಂಗಂತಾರೆ ವರ್ಲ್ಡ್ ಪೀಸ್ ಡೇ ಅಂತ ಇಲ್ವನವ? ಹೌದು, ಹೊರಡು ವಿಶ್ವ ಶಾಂತಿ ದಿನ ವರ್ಲ್ಡ್ ವಿಶ್ವ ವರ್ಲ್ಡ್ ಹೊರಡು ಅಂತ. ಈಗ ಸಾಕ್ಷರತಾ ದಿನ ಆಗ್ನಿಲ್ವೆ, ಹೇಳು. ದಿನಕ್ಕೂ ಒಂದ್ ಇಂಗ್ಲಿಷ್ ಪದ ಕಲ್ತ್ಕತ ಇವ್ನಿ ನಿಂಗ್ ಹೇಳಕ್ಕೆ. ಇಂಗ್ಲಿಷ್ ನಿಂತಾವು ನಮ್ ಜಯಣ್ಣ ಡೂಸು ಹೇಳ್ತಿರೋದಕ್ಕ. ಪೀಸು ಅಂತ ಹೇಳಿಲ್ವ? ನಾನು ಕಲ್ಕತ ಇವ್ನಿ ಒಂದೊಂದ್ ಪದವ ಕಲ್ತ್ಕೋ. ನಾನ್ ಏನ್ ಹೇಳ್ದೆ ಆ ಪದ ಮಾತ್ರ ಕಲ್ತ್ಕೋ, ಅದು ತಿರುಗ್ಸಿ ಇನ್ನೇನಾರು ಹೇಳಿದ್ರೆ ಅರ್ಥ ಬೇರೆ ಆಗ್ಬಿಟ್ರು ಮತ್ತೆ ಸಮಸ್ಯೆ ಆಗೋಯ್ತದೆ. ನೀನು ಅರ್ಥ ಕೆಡಿಸ್ಬೇಡ ಕಣ, ನಾನ್ ಸರಿಯಾಗಿ ಅರ್ಥ ಮಾಡ್ಕೊಂಡಿನಿ. ಈಶ್ವ ಶಾಂತಿ ಅಂದ್ರೆ ಏನ್ ಹೇಳು? ಅದಕ್ಕಪ್ಪ ಎಲ್ಲರೂ ನೆಮ್ಮದಿಯಿಂದ ಇರ್ಬೇಕು. ನೆಮ್ಮದಿಯಿಂದ ಇರ್ಬೇಕು ಅಂದ್ರೆ ಶಾಂತಿಯಿಂದ ಇರ್ಬೇಕು. ಯುದ್ಧ ಮಾಡಬಾರ್ದು ಅಂತ ಅದೇ ಹೇಳದ್ನಲ್ಲ ಮೊದಲಿಯೇ. ನಾನು ಯುದ್ಧ ಎಲ್ಲ ಹೇಳ್ದೆ? ನೀನು ನಗಡಿ ಮುಚ್ಕೊಂಡಿರ್ತೀವಿ ನಾಳೆ ಹೊಸಿ ನಮ್ ಇದಲ್ಲವ ಪಿ ಎಚ್ ಸಿ ಅದ್ ಕರ್ಕೊಂಡ್ ಪಿಚ್ಕಾರ ಏನಾರ ಒಡಸ್ಬೇಕು ಕಿವಿಗೆ. ಏನಾಗಿಲ್ಲ ನೀನ್ ಹೇಳಿಲ್ಲ ಅನ್ಕಂಡೆ. ಈಗ ನೋಡಪ್ಪ ಇಡೀ ಈಸ್ವ ಭಾರತನೇ ನೋಡ್ತದಂತೆ. ಅಂದ್ರೆ ಆ ಮಟ್ಟ ಕಾಣ್ತಿದ್ದ ಭಾರತ ಅಂದ್ರ ಈಗ ಎಲ್ಲೋ ಯುದ್ಧ ನಡೀತದ ಅಂತಲ್ಲಪ್ಪ. ಯಾವ್ದೋ ಎರಡು ದೇಶ ಹೇಳ್ತಾರೆ ಬಿಡು, ಅದ್ ಪೇಪರ್ ನಾಗ ಬಂದ್ ಇಸ್ರಾಲು ಮತ್ತೆ ರಷ್ಯಾ ಉಕ್ರೇನ್ ಕಂಡಣ ನೋಡು. ಉಕ್ರೇನ್ ಅದೇ ಕಯ್ಯ, ಅದೇನ ಉಕ್ರೇನ್ ಮತ್ತೆ ರಷ್ಯಾ ಕಪ್ಪ. ಈಗ ಕರೆಕ್ಟ್ ಆಗಿ ಹೇಳ್ದ. ಈಗ ಅವರಿಬ್ರುವೆ ಭಾರತನ ಕೇಳ್ತಾವ್ರಂತೆ, ಏನು ಮಧ್ಯಸ್ಥಿಕೆ ವಹಿಸಿ ಶಾಂತಿಯ ತಕ ಬನ್ನಿ ಅಂತ. ಈಗ ನೋಡಪ್ಪ ಶಾಂತಿಯ ತಕಂಬನ್ನಿ ಅಂತ ಅಂದ್ರೆ ನಮ್ಮಿಬ್ರು ಮಧ್ಯೆ ಶಾಂತಿ ಸಂಧಾನ ಮಾಡಿ ಅಂತ, ರಾಜಿ ಮಾಡ್ಕೊಡಿ ಅಂತ. ಅವನಿಗೇನು ಎಲ್ಲಾದ್ ವಿವರಿಸ್ಬೇರೆ ಹೇಳ್ಬೇಕು. ನೀನು ಒಂದ್ ಕೆಲಸ ಮಾಡು, ಹೇಳಪ್ಪ ಈ ರಾತ್ರಿ ಸ್ಕೂಲ್ಗೆ ಹೋಗಿ ಸೇರ್ಕ, ಅಲ್ಲಿ ಕಮಲಕ್ನೆ ಪಾಠ ಮಾಡುದು. ಬೇಡಕ್ಕಪ್ಪ, ಕಮಲಕ್ಕ ಪಾಠ ಮಾಡ್ತಾಳೆ ಅಂದ್ರೆ ನಾನು ಬರೋದಿಲ್ಲ. ಅದ್ಯಾಕ ಅಷ್ಟ ಭಯ ನಿಂಗೆ? ಅಯ್ಯೋ ಬೇಡಕ್ಕವ್ವ, ಏನೋ ಒಂದ್ ಕೋಲ್ ಇಟ್ಕೊಂಡಿರ್ತೀನಿ ಅಷ್ಟೇ ಕಣ್ಣ. ಅದಕ್ಕೆ ಹೇಳ್ತಿರೋದು ನಿನ್ ಕಲ್ ಏಟ್ ತಿನ್ನಕ ಬರ್ಬೇಕ ನಾವು ಅಲ್ಲಿ ಅಂದ್ರ. ಈಗ ನೋಡಪ್ಪ ಪ್ರಪಂಚದಾಗೆ ಶಾಂತಿ ನೆಲೆಸಿದ್ರಷ್ಟೇಯ ನಾವು ನೆಮ್ಮದಿಯಾಗಿರಕ್ಕೆ ಆಯ್ತದೆ. ಈಗ ಹೆಂಗ ಹೇಳ್ತಾರೆ ಗೊತ್ತಾ, ಈ ಯುದ್ಧದಲ್ಲಿ ಕಷ್ಟ ಪಡ್ತಿರ್ತಾವಲ್ಲ ದೇಶಗಳು, ಅಂತ ಕಡೆಗಳಲ್ಲಿ ಮಕ್ಕಳು ಸರಿಯಾಗಿ ಬೆಳೆಯುದಿಲ್ವಂತ ಕಣ. ಬಾಂಬ್ ಬೆಳೆತಿರ್ತದೆ ಶಬ್ದ, ಆಮೇಲೆ ಯುದ್ಧ ಅಂದ್ರೆ ನಿಂಗೆ ಗೊತ್ತಲ್ಲ, ಆಹಾರ ಸಿಗಕ್ಕಿಲ್ಲ, ಔಷಧಿ ಸಿಗಕ್ಕಿಲ್ಲ, ಆಮೇಲೆ ಮನೆ ಮಠದ ಮೇಲೆ ಎಲ್ಲ ಬಾಂಬ್ ಬೀಳ್ತಿರ್ತವೆ, ಆ ಮಕ್ಳಿಗೆ ಓದಕ್ ಆಗುದಿಲ್ಲ. ಆ ಲೆಕ್ಕದಲ್ಲಿ ನೋಡಿದ್ರು ನಾವು ಪುಣ್ಯವಂತರು ಕಣ. ಜಯಣ್ಣ ಈಗ ಜಪಾನ್ನಾಗೆ ಬಾಂಬ್ ಹಾಕ್ಬಿಟ್ಟು ಯಾವ್ದೋ ದೇಶದವ್ರು ಅಲ್ಲಿ ಮಕ್ಳು ಈಗ್ಲೂ ಪಾಪ ಹಿರೋಶಿಮಾ ನಾಗಸಾಕಿ ಹೆಂಗೆ ಕರೆಕ್ಟ್ ಆಗಿ ಹೇಳ್ದ್ ನಾವು? ಸರಿಯಾಗಿ ಮೇಡಮ್ ಕಮಲ್ ಮೇಡಮ್ ಆಯ್ತಾ ಅಂದ್ರ ಶಾಂತಿಯಿಂದ ಪ್ರತಿಯೊಬ್ರು ಇರ್ಬೇಕು. ಈಗ ಹಳ್ಳಿನಾಗ ಶಾಂತಿ ಇರ್ಬೇಕು, ಮನೆನಾಗ ಶಾಂತಿ ಇರ್ಬೇಕು ಅಂದ್ರೆ ಮನೆ ನೆಮ್ಮದಿಯಾಗಿರ್ಬೇಕು. ನೆಮ್ಮದಿಯಾಗಿರ್ಬೇಕು ಅಂತ ಹೇಳು. ನೀನ್ ಶಾಂತಿ ಅಂದ್ರೆ ಎಲ್ಲ ಉಂಟಾಯ್ತಾ? ತಿರ್ಗಿಸ್ತಿದ್ಯಲ್ಲ ಬಾಣವ ಹಂಗಲ್ಲ, ಯಾಕೋ ತಲೆ ಮೇಲೆ ಕೈ ಹೊತ್ಕೊಂಡಲ್ಲ, ಇನ್ಯಾವ ಶಾಂತಿ ನೆನಪಾದ್ಲು ಅಂತ ಮತ್ತೆ ಶಾಂತಿ ತರಬೇಕು ಅಂತಾನೆ. ಶಾಂತಿ ಇರಬೇಕು ನೆಮ್ಮದಿ ಅಂತ. ಏನಾಗದಪ್ಪ ನೋಡಪ್ಪ, ಜೇಣ ಇಸ್ವ ಶಾಂತಿ ದಿನ ಅಂತಂದಂಗ ನಮ್ಮ ಬುದ್ಧ ಇರಿರುವಪ್ಪ ಅಮ್ಮ ಶಾಂತಿನೇ ಬೋಧಿಸಿದ್ರು. ಹೌದು, ನಮ್ಮ ಯೇಸು ಕ್ರಿಸ್ತ ಏನ್ ಮಾಡಿದ್ರವ ಶಾಂತಿನೇ ಬೋಧಿಸಿದ್ರು. ಪೈಗಂಬರ್ ಸಾಹೇಬ್ರು ಏನ್ ಮಾಡಿದ್ರವ ಶಾಂತಿನೇ ಬೋಧಿಸಿದ್ರು. ನಮ್ಮ ಪುರಾಣಗಳು ಏನ್ ಹೇಳ್ದದವ ಶಾಂತಿನೇ ಇರ್ಬೋದು. ನಮ್ ಬಸವಣ್ಣ ಅಲ್ವಾ, ಜಗಳ ಮಾಡ್ಬೇಡಿ ಕಣ್ರಪ್ಪ, ಒಬ್ರನ್ನೊಬ್ರು ಬೈಬೇಡಿ, ನಿಂದಿಸ್ಬೇಡಿ. ಚಂದ್ರಣ್ಣ ಏನ್ ಹೇಳಿದವ, ಅವನು ಶಾಂತಿನೇ ಹೇಳಿದ್ದ. ಮತ್ ಮತ್ ಹಿಂದಕ್ ಹೋಗ್ಬೇಡ ಜಯಣ್ಣ, ಖುಷಿ ಪಡು. ಆಯ್ತು ಬಿಡವ, ಮಾ ಸಾಲಿಗೆ ನಿಲ್ಲಿಸ್ಬಿಟ್ಟ ನಿನ್ನ. ಹ್ಮ್ ಬಿಡಪ್ಪ, ಸ್ವಲ್ಪ ನಾಳೆಯಿಂದ ವಶಿಯ ಇಸ್ತ್ರಿ ಮಾಡಿರೋ ಶರ್ಟ್ ಹಾಕೊಂಡ್ ಬತ್ತೀನಿ ಕಣ. ಏನ್ ಬೇಡ, ಹೆಂಗ್ ಬಂದ್ರು ಅದೇಯ ಈಗ ಬಿಳಿ ಶರ್ಟು. ಆಯ್ತಾ, ನಮ್ಮ ಗಾಂಧೀಜಿಯವ್ರು ಏನ್ ಹೇಳಿದ್ರಪ್ಪ ಜಯಣ್ಣ, ಯುದ್ಧದಿಂದ ಏನೇನೆಲ್ಲ ಆಯ್ತದೆ ಅಂತ ಹೇಳಿಲ್ವಪ್ಪ, ಅದಕ್ಕ ಅಹಿಂಸೆ. ಅಹಿಂಸೆ ಆಯ್ತಾ, ನೀವು ಕಿರ್ಚಾಡೋದ್ರಿಂದ ಅರಿಚಾಡೋದ್ರಿಂದ ಒಡೆದಾಡ್ದಿಂದ ಬಡದಾಡ್ದಿಂದ ಏನು ಸಿಕ್ಕೋದಿಲ್ಲ ಕಣ, ಶಾಂತಿಯಿಂದ ಹೋಗಿ. ಸತ್ಯಾಗ್ರಹ ಅಂತಲ್ಲಪ್ಪ ಜಯಣ್ಣ. ಈ ಸುದಲ್ಲಿ ಯುದ್ಧ ನಡೆದ್ರೆ ಮುಂದೆ ಅದು ನೀರ್ಗಾಗಿ ನಡೀತದೆ. ನೀರ್ಗಾಗಿ ನಾನು ಯಾಕೆ ಕಾವೇರಿ ಮಾತೆ ಹೆಸರು ಹೇಳ್ದೆ ಅಂದ್ರೆ, ಕಣ್ಬಿಡು ಹೇಳಕ್ ಮುಂಚೆನೆ ಅದ್ಯಾಕಂಗಂದೆ ಅಲ್ಲಕವ ಮುಳುಗಕ್ ಹೋಗಿದ್ನಲ್ಲ, ಅದನ್ ಹೇಳಕ ಇನ್ನೊಂದ್ ಸರಿ ಹೇಳ್ತಾವ ನಮ್ಮ ಅದೇ ಮುಂದ ಮುಂದು ಕೇಳಿಸ್ಕೊಳ್ಳೋಣ. ಆಯ್ತು ಹೇಳ. ನದಿನಾಗೆ ಮುಳುಗಕ್ ಹೋಗಿರ್ನಿಲ್ಲ ಕಣಣ್ಣ, ಈ ಸ್ನಾನ ಮಾಡಕ್ಕೆ ಹೋಗಿದ್ದೆ. ಇದೇನ ಈ ಸ್ನಾನ ಅಂತ ಹೇಳಿದ್ರೆ ನೀರು ಈ ಕಡೆ ಹೋಗಿದ್ದಿ ಅಂತ ಹೇಳು. ಹಂಗೆ ಏನೋ ಅನ್ಕ. ಆಗ ನದಿಯ ನೋಡದ್ನಲ್ಲ ಅವಾಗ ಗೆಪ್ತಿ ಬತ್ತು. ಹಿಂದೆಲ್ಲ ನದಿ ಅಂದ್ರೆ ಬೋಸ್ ಉದ್ದವಾಗಿರೋದು, ನದಿ ನೀರ್ನ ಹಂಗೆ ಅಂಗಯಾಗಿ ತಕೊಂಡು ಕುಡಿಕೊಂಡ್ಬಿಡ್ತಿದ್ದ. ಈಗ ಎಷ್ಟೋ ನದಿಗಳ ನೀರು ಕುಡಿಯಕ್ಕೆ ಯೋಗ್ಯ ಇಲ್ವಂತೆ. ಅಕ್ಕ ಪಕ್ಕ ಊರ್ನೋರು ಅವರ ಪೇಟೆ ಪಟ್ಟಣದ ಏನು ಕೊಳಚೆ ನೀರು ಅದನ್ನ ನದಿಗೆ ಬಿಡ್ತಾರಂತೆ. ಫ್ಯಾಕ್ಟ್ರಿನವ್ರು ಬಿಡ್ತಾರೆ. ಈ ಬ್ಯಾರೆಯವ್ರ ಏನ್ ಕಮ್ಮಿಯ, ಏನ್ ಸಿಕ್ಕರು ತಗ ನದಿಗೆಸಿ. ಬೆಂಗಳೂರ ಹತ್ರ ಐತಲ್ಲಣ್ಣ ವೃಷಭಾವತಿ, ಆ ವಾಸನೆ ಬರ್ತಾ ಇದ್ರೆ ಬೆಂಗಳೂರು ಬಂತು ಅಂತ ಗೊತ್ತಾಯ್ತದೆ. ಹಂಗಾಗ್ಬಿಟ್ಟೈತೆ. ಏನ್ ಬೆಂಗಳೂರು ಪಟ್ಟಣ ನೋಡಿಲ್ವೇ, ಚೆನ್ನಾಗಿ ಹೇಳ್ದೆ ಬಿಡ. ನಮ್ನು ಬಿಟ್ಬಿಟ್ಟು ಅದ್ ಯಾವತ್ ದಿನ ಹೋಗಿದ್ದ, ಏನ್ ಓದ್ ಕಡೆ ಎಲ್ಲ ನೀನ್ ಕಟ್ಕೊಂಡು ಹೋಗಕ್ ಆಯ್ತಿದ್ ಮುಂದೇನ್ ಕಿತ ಕರ್ಕ ಹೋಗ ಒಂದ್ಸರಿ ಮುಳುಗ್ಸ. ಅದೇನು ನದಿಯ ಅಥವಾ ಅದೇನ್ ಕೊಚ್ಚಿಯ ಒಳ್ಳೆ ನದಿ ಅಂತೆ ಕಣ್ಣಣ್ಣ. ಈಗ ಬೆಂಗಳೂರು ನೀರೆಲ್ಲ ಅದಕ್ಕೆ ಬಿಟ್ಟು ಬಿಟ್ಟು ಎಲ್ಲ ಕೊಳಚೆ ಆಗೋಗೈತೆ. ಹುಷಾರು ನಮ್ ಜಯ. ಮುಂಚೆ ಸಂದಾಕಿ ಅರಿತಿತ್ತಂತೆ ವೃಷಭಾವತಿ ಅಂತ ಬೆಂಗಳೂರು ಪಕ್ಕ ಬೋ ಮುಂಚೆ. ಆಮೇಕೆ ಬೆಂಗಳೂರಿನ ಕೊಳಚೆ ನೀರೆಲ್ಲ ಅರಿಯಕ್ ಜಾಗ ಬೇಕಲ್ಲ, ಎಲ್ಲ ಅದಕ್ಕೆ ಸೇರಿಸಿ ಸೇರಿಸಿ ಈಗ ಚರಂಡಿ ನೀರಾಗ್ಬಿಟ್ಟದೆ. ನದಿ ಅನ್ನೋದೇ ಮರ್ತೋಗ್ಬಿಟ್ಟದೆ ಎಷ್ಟೋ ಜನಕ್ಕೆ. ಜಯಣ್ಣ ಈಗ ರಾಜ್ ಕಾಲುವೆಗಳು ಅಂತದಲ್ಲಪ್ಪ, ಅದೇನಾರ ಮಳೆಗಳು ಏನಾರ ಜೋರಾಗಿ ಬಂದ್ಬಿಟ್ರೆ ಬೆಂಗಳೂರಿನಾಗ ಅದೇನ ಮನಗಳ ಅದನ್ನಕ್ಕವ ನಾನು ಹೇಳಿದ್ದು. ನೀವ್ ಬೆಂಗಳೂರ್ಗೆ ಯಾಕೆ ಹೋದಪ್ಪ, ಮೈಸೂರ್ ಏನ್ ಕಮ್ಮಿ ಅಲ್ಲಕಪ್ಪ. ನಮ್ಮ ಸಿದ್ದಣ್ಣನ ಮಗ ಇಲ್ವಾ ಅಮ್ಮ, ಅಲ್ಲೇ ಓದ್ತಿದ್ದ. ಅದ ಯಾವ್ದೋ ಕಾಲೇಜ್ ಅಂತ ನೆಪ್ಪಗ್ ಬರ್ತಾ ಇಲ್ಲ ಈಗ. ಅಮ್ಮ ಅಣ್ಣ ನಂಗೆ ಒಸಿ ಪೀಜ ಕಟ್ಕೊಡ್ಬೇಕು, ನಮ್ಮ ಅಪ್ಪನ್ನ ಕರ್ಕೊಂಡ್ ಬಂದ್ಬಿಡು ಅಂತ ಹೇಳ್ಬಿಟ್ಟು ಹೋಗಿದ್ದ. ಅವ್ರ ಅಪ್ಪಂಗೆ ಬೆಂಗಳೂರು ಅಂದ್ರೆ ಗಾಬರಿ. ನನಗ್ ಗೊತ್ತು ಅಂತಲ್ಲಕ್ಕವ್ವ, ಎಲ್ಲ ಗೊತ್ತಿರೋರು ಯಾರಿದ್ದಾರವ, ಧೈರ್ಯ ಒಬ್ರಿಗೊಬ್ರು ಜೊತೆ ಯಾರು ಇದ್ರೆ ಧೈರ್ಯವಲ್ವಾ. ಅದಕ್ಕೆ ನಾನು ಅವನ ಜೊತೆ ಹೋಗಿದ್ದಿ, ಆಗ ಈ ವಿಷಯ ಎಲ್ಲ ಗೊತ್ತಾಯ್ತು ನನಗೆ. ಜಯಣ್ಣ ಈಗ ನದಿ ಅಂತ ಹೇಳ್ತಿದ್ಯಲ್ಲಪ್ಪ, ನದಿ ಸ್ವಚ್ಛವಾಗಿರ್ಬೇಕು. ಸ್ವಚ್ಛವಾಗಿರ್ಬೇಕು ಅದಕ್ಕ ಹಿಂದೆ ನೀರ್ನಾಯಿ ಅಂತ ಇರ್ತಿತ್ತಂತೆ ಗೊತ್ತಾ. ಜೂನಲ್ ನೋಡೋದಲ್ಲ, ಕಬಿನಿನಾಗೆ ಕಾವೇರಿನಾಗೆ ನೀರ್ನಾಯಿಗಳು ಇರ್ತಿದ್ವಂತೆ. ಈ ನೀರ್ನಾಯಿ ಯಾವ್ದ್ರ ಇದು ಹೇಳು ನೋಡಮ್ಮ. ನೀರ್ನಾಯಿ ಅದೇ ಅಂದ್ರೆ ಏನರ್ಥ? ಏನದು ನೀ ಹೇಳ್ಬೇಕಪ್ಪ. ನೀ ಹೇಳವ ಕಮಲಕ್ಕ. ಅಂದ್ರೆ ನದಿ ಶುದ್ಧವಾಗಿದ್ರಷ್ಟೇ ನೀರ್ನಾಯಿ ಇರ್ತದಂತೆ. ಹಿಂದೆಲ್ಲ ನೋಡಪ್ಪ, ಕಾವೇರಿ ನದಿನಾಗ ನೀರ್ನಾಯಿ ನೋಡೋರು ಅದಾರೆ, ಆಮೇಲೆ ಕಬಿನಿ ನೋಡಿದವ್ರು ಅದಾರೆ. ಇವಾಗ ಯಾಕೆ ನೀರ್ನಾಯಿ ಇಲ್ಲ ಅಂದ್ರೆ ನೀರು ಹಾಳಾಗೋಗ್ಬಿಟ್ಟದೆ. ಈಗ ಊರ್ನಾಯಿನೇ ಹೋಗೋದಿಲ್ಲ ನದಿ ದಿಕ್ಕೆ. ಚಂದಾಗಿ ಹೇಳಿದೆ ಅಲ್ವಾ. ಅದಕ್ಕೂ ಗೊತ್ತಾಗ್ಬಿಡದ ನೀರು ಕುಡಿದ್ರೆ ನಾನು ಬದುಕದಿಲ್ಲ ಅಂದ್ರೆ ನಮ್ಮ ಪರಿಸರವ ನಾವೇ ಹಾಳು ಮಾಡ್ಕೊಬಿಟ್ಟಿದೀವಿ. ಹಂಗಾಗಿ ನೀರನ್ನ ಸ್ವಚ್ಛವಾಗಿಡ್ಬೇಕು, ನದಿಯ ಸ್ವಚ್ಛವಾಗಿಡ್ಬೇಕು ಅಂದ್ರೆ ನದಿಗೆ ಮಾಲಿನ್ಯ ಸೇರಿಸೋದನ್ನ ಬಿಡ್ಬೇಕು. ಆಮೇಲೆ ನದಿ ಅಂದ್ರೆ ಏನಪ್ಪ, ಅದು ತಾಯಿ ಜೀವ ಅಲ್ವೇನಪ್ಪ ಇಲ್ವಾ? ಈಗ ಮಳೆ ಬರ್ನಿಲ್ಲ, ನದಿ ನೀರು ಹರ್ನಿಲ್ಲ ಅಂತಂದ್ರೆ ಯಾ ಪಾಟಿ ಜಗಳ ಕದನ ಆಯ್ತದ ಇಲ್ವಾ? ನಂಗ್ ನೀರ್ ಬಿಡ್ನಿಲ್ಲ, ನಂಗ್ ನೀರ್ ಮುಡ್ಡಿಲ್ಲ ಅಂತ ಹೇಳಿ ಎಲ್ಲ ಕಿತ್ತಾಡಕ್ ಶುರುವಾಗ್ಬಿಡ್ತಾರೆ. ಮಳೆ ಆಗಿ ನದಿನಾಗ ಒಳ್ಳೆ ನೀರ್ ಹರಿಯುವಾಗ ಅದರ ಸ್ವಚ್ಛತೆನ ಕಾಪಾಡ್ಕೊಂಡ್ರೆ ಏನು ಅನುಕೂಲ ಆಯ್ತದೆ ಕಪ್ಪ? ಅದೇ ನೋಡು ಜಯಣ್ಣ, ಈಗ ಹೆಂಗಾಗ್ಬಿಡಂದ್ರೆ ಈ ಪ್ಲಾಸ್ಟಿಕ್ ಬಾಟ್ಲುಗಳವಲ್ಲ ನೀರ್ ಕುಡಿತೀನಿ ತಗದು ಅಲ್ಲಿಗೆ ಬಿಸಾಕ್ತೀನಿ ನದಿ ಹತ್ರಕ್ಕೆ ಹೋಗೋದು, ಅದು ಬಿಸ್ಕತ್ತು ಅದು ಇದು ತಿಂದು ಬಿಡೋದು, ಕವರ್ ಎಲ್ಲ ನೀರಿಗೆ. ಈಗ ಸಮುದ್ರ ತೀರಕ್ಕೆ ಹೋಗಿ ಕುಂತ್ಕಂಡ್ರೆ ಆ ಸಮುದ್ರದ ಅಲೆಗಳು ಬತ್ತಿರೋ ಖುಷಿ ಆಗೋದು ಆಯ್ತಾ, ಏನ ಗಾಳಿ ಬೀಸ್ತಿದ್ರೆ ತುಂಬಾ ಖುಷಿ ಆಗೋದು, ಆಮೇಲೆ ನೀರು ಚುಮ್ಕಿಸ್ತಾ ಇದ್ರೆ ತಣ್ಣಗಾಗದು. ಈಗ ಅಲೆಗಳ ಜೊತೆ ಏನ್ ಬತ್ತದೆ ಗೊತ್ತ ಜಯಣ್ಣ? ಪ್ಲಾಸ್ಟಿಕ್ ಬತ್ತದೆ. ಮೊನ್ನೆ ನಮ್ ನೆಂಟ ಯಾರೋ ಮಂಗಳೂರ್ ತವ ಬೀಚ್ಗೆ ಹೋಗ್ಬಿಟ್ಟು ಜೋರಾಗಿ ಒಂದು ತೆಂಗಿನ ಬುಲ್ಡೆ ಬಂದು ಹೊಡೆದ್ಬಿಡ್ತೆ ಅನ್ಕೊಂಡ ಅವನ್ಗೆ, ಅಂದ್ರೆ ಅಲೆ ತಗೊಂಡ್ಬಂದು ಹೊಡೆದ್. ಅವಂಗ ತುಂಬಾ ಆಶ್ಚರ್ಯ ಆಗ್ಬಿಡ್ತಂತ. ಹೊಡೆದವ್ರು ಯಾರ? ಸುತ್ತಮುತ್ತ ನೋಡದ್ನಂತೆ, ಮ್ಯಾಕ್ ನೋಡ್ತಾನೆ, ಕೆಳಗ್ ನೋಡ್ತಾನೆ, ಅಕ್ಕಪಕ್ಕ ನೋಡ್ತಾನೆ, ಯಾರು ಒಂದು ಗೊತ್ತಾಯ್ತು. ಆಮೇಲೆ ಗೊತ್ತಾಯ್ತಂತೆ ಪಕ್ಕದಲ್ಲಿ ಎಳ್ನೀರ್ ಮಾರ್ಕೊಂಡು ಆ ಎಳ್ನೀರ್ ಕುಡಿಯೋದು, ಬುಲ್ಡೆ ತೆಗೆದು ಇದ್ರೊಳಕ್ಕೆ ಅದ್ ಬಿಡ್ತದ. ಸಮುದ್ರ ಹೆಂಗೆ ಗೊತ್ತೇನಣ್ಣ, ಏನ್ ಕೊಟ್ರು ಒಳಗ್ ತಕತದೆ, ಐದೇ ನಿಮಿಷ ನೀನ್ ಕೊಟ್ಟಿದ್ ನೀನೇ ಮಡಿಕೋ ಅಂತ ವಾಪಸ್ ಕೊಡ್ತದ. ಅಲ್ಲೇ ಅಲ್ಲೇ ಬಹುಮಾನ. ಸರಿಯಾಗಿ ಹೇಳ್ದೆ ಬಿಡು, ಅದಕ್ಕೆ ಗೆಪ್ತಿ ಮಡಿಕಬೇಕು ಈ ವಿಚಾರಗಳ. ಅಲ್ಲ ಕಣ್ ಜಯಣ್ಣ, ಈಗೇನ ಮರವಿನ ಕಾಯಿಲೆ ಅಂತ ಬತ್ತದಂತೆ, ಈಗ ಕೇಳಿದ್ದ ಈಗ್ಲೇ ಮರ್ತು ಹೋಯ್ತಾರ. ಅದೇನಂದರವ ಅದಕ್ಕೆ ಅಲ್ಝೈಮರ್ಸ್ ಅಂತಾರೆ ಕಣ್ಣ. ಈಗ ಸಾಮಾನ್ಯ ವಯಸ್ಸಾದವ್ರ ಎಲ್ರಿಗೂ ಬರ್ತಾ ಇದೆ ಅದು. ಮೆದುಳ ಚಟುವಟಿಕೆಯಿಂದ ಮಡಿಕಬೇಕು, ಆಲೋಚನೆ ಮಾಡ್ಬೇಕು, ಬೇರೆ ಬೇರೆ ಕೆಲಸದಲ್ಲಿ ತೊಡಗಿಸ್ಕೋಬೇಕು. ವಯಸ್ಸಾಯ್ತು ಅಂತ ಸುಮ್ಕಿರ್ಬಾರ್ದು. ವಯಸ್ಸಾದ್ಮೇಲೆ ಹೆಚ್ಚು ಓದೋದು, ಹೆಚ್ಚು ತಿಳ್ಕೊಳ್ಳೋ ಪ್ರಯತ್ನ ಮಾಡೋದು ಮಾಡ್ಬೇಕು. ವಯಸ್ಸಾದ್ಮೇಲೆ ಮರು ಸಹಜ ಅಂತ ಎಷ್ಟೋ ಅಂತಾರೆ, ಅದ್ರಂಗ ಅನ್ಕೋಬಾರ್ದು. ಆದ್ರೂ ಇದಕ್ಕೆ ಕಾಯಿಲೆಗೆ ಔಷಧಿ ಅದೇ ಅಂದ್ರೆ ಅವ್ರನ್ನ ಸರಿಯಾಗಿ ನೋಡ್ಕೋಬೇಕು, ಕುಟುಂಬದವ್ರ ಪ್ರೀತಿ ವಿಶ್ವಾಸ ಕೊಡ್ಬೇಕು ಆ ಕಾಯಿಲೆ ಇರೋರ್ಗೆ. ಮರ್ತ್ ಬಿಡ್ತಾನೆ ಅಂತ ಅನ್ಬಿಟ್ಟು ಮಾಡ್ಬಾರ್ದು. ಹಂಗಂತ ಸಂಪೂರ್ಣವಾಗಿ ಹೋಗಲ್ಲ ಅಂದ್ರೆ ಪರವಾಗಿಲ್ಲ. ಯಾಕೋ ಗಂಟ್ಲು ಕಸಕಸ ಅಂತ ಆಗ್ಲಿಂದ ನಾನಂದ್ರೆ ನೀನು ಅಂತೀಯಲ್ಲ. ಯಾಕೋ ನೀನ್ ನೋಡ್ರೆ ನನ್ಗೆ ಒಂಥರ ಆಯ್ತಾಯ್ತೆ ಕಣ್ಣಣ್ಣ. ನಿನಗೂ ಬಂದ್ ಬರಕಿಲ್ಲ ಬಿಡು. ಈಗ ನೋಡು ಜಯಣ್ಣ, ಅಮ್ಮ ಪಿಲಾನ ಮಾಡ್ಕೊಂಡೆ ಬಂದಾನೆ, ಹೆಂಗುವೆ ಮೊಸ ಮೊಸ ಅಂತವ್ನೆ ಕಷಾಯ ಮಾಡ್ಲಿ ಅಂತ. ಕಮಲಕ್ ನಟ್ಟಿಗೆ ಹೋದ್ರೆ ಏನಾರು ಮಾಡ್ಕೊಡ್ತಾಳೆ ಅಂತ ಗೊತ್ತು, ನಾನು ಇರ್ತೀನಿ ಅಂತ ಅವ್ನಿಗೆ ಗೊತ್ತಲ್ಲ. ಒಂದಷ್ಟು ಮಾತುಕತೆ ಆಡ್ಕೊಂಡು ಏನಾದ್ರು ತಿನ್ಕೊಂಡೋ ಕುಡ್ಕೊಂಡೋ ಹೋಗಮ್ಮ ಅಂತ ಬಂದಾನೆ. ಈಗ ನೋಡವ ಅದೇನ ಮೊಸ ಮೊಸ ಅಂತವ್ನಲ್ಲ, ಅದಕ್ಕೆ ಈ ಕಾಫಿ ಬೇಕ ಟೀ ಬೇಕ ಜಯ ಮಾಡ್ತೀನಿ ಇರೋಣ. ಕಷಾಯ ವಾರ ವಾರವೂ ನೀ ಕಷಾಯನೇ ಮಾಡ್ತೀನಿ ಅಂತಿದ್ದಲ್ಲವ. ಬೇಡ್ವೆ ಮಸಾಲೆ ಮಸಾಲೆ ಹಾಕ್ಬಿಟ್ಟು ಟೀ ಮಾಡ್ಲ, ಕಾಫಿ ಮಾಡ್ಬಿಡವ. ಏ ಮಸಾಲೆ ಕಾಫಿ ಎಲ್ಲೂ ಕೇಳಿಲ್ಲ ಬಿಡು, ಇದ ಮಸಾಲೆ ಹಾಕ್ಬಿಡಕವ. ಮತ್ತೆ ಬರೀ ಕಾಫಿ? ಓನ್ಲಿ ಕಾಫಿ. ಇಂಗ್ಲಿಷ್ ಇಂಗ್ಲಿಷ್ ಪದ ಹೆಂಗವ, ಒಂದೊಂದ್ ಪದ ಕಲಿಬೇಕು ಅಂತ ಹೇಳಿಲ್ವ? ಬೇಕಿರೋದ್ ನನಗೆ ಮಾತಾಡ್ತಿರ ನಾವ ಇರ್ಲಿ ಏನೋ ಒಂದ್ ಕೊಡವ ಆಯ್ತು. ಅಲ್ಲಕವ ಇವನ್ ಹಬ್ಬ ನಾನು ಹೊಸ ಗಂಟ್ಲನ್ನ ಚುಳ್ ಮಾಡ್ಕೊಳಮ್ಮ ಅಂತ ಹೋಗು ತಗೋಬೇಕು. ಕುಂತಿರಿ ಬಂದೆ. ತೋರಣ ಹೋರಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಭಾಗವಹಿಸಿದ್ದವರು ಆರ್ ಲೋಕೇಶ್ವರಿ, ಡಾಕ್ಟರ್ ಮೈಸೂರು ಉಮೇಶ್ ಹಾಗೂ ಎನ್ ಕೇಶವಮೂರ್ತಿ. ಲೋಕ ಕೇಳುಗರಿಗೆಲ್ಲ ನಮಸ್ಕಾರ. ಕೃಷಿ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ಅಡಕೆ ಸಿಪ್ಪೆಯಿಂದ ತಯಾರಿಸಿದ ಕೋಕೋರೇಖಾ ಸ್ನಾನದ ಸಾಬೂನಿಗೆ ಭಾರತ ಸರ್ಕಾರದಿಂದ ಈಗ ಹಕ್ಕುಸ್ವಾಮ್ಯ ಅಂದರೆ ಪೇಟೆಂಟ್ ಸಿಕ್ಕಿದೆ. ಇದು ಅಡಕೆ ಬೆಳೆಗಾರರಿಗೆ ಬಹಳ ಸಿಹಿ ಸುದ್ದಿ ಅಂತಲೇ ಹೇಳಬಹುದು. ಅಡಕೆ ಕ್ಯಾನ್ಸರ್ ಕಾರಕ ಅಲ್ಲ, ಅಡಕೆಯಿಂದ ಕ್ಯಾನ್ಸರ್ ನಿವಾರಕ ಔಷಧಿಗಳನ್ನ ತಯಾರಿಸಲು ಸಾಧ್ಯ ಇದೆ ಅಂತ ಸಂಶೋಧನೆಯಿಂದ ತಿಳಿದು ಬಂದಿದೆ. ಅಲ್ಲದೆ ಅಡಕೆಯಿಂದ ತಯಾರಿಸಿದ ಸಾಬೂನು, ವೈನ್, ಬಣ್ಣ, ಸಿರಪ್, ಗಾಜು ಮೊದಲಾದ ಉತ್ಪನ್ನಗಳು ಈಗಾಗಲೇ ಮಾರುಕಟ್ಟೆಯಲ್ಲಿದೆ. ಈಗ ಸ್ನಾನದ ಸಾಬೂನಿಗೆ ಪೇಟೆಂಟ್ ದೊರೆತಿರೋದು ಒಂದು ಆಶಾದಾಯಕ ಬೆಳವಣಿಗೆ ಅಂತಲೇ ಹೇಳಬಹುದು. ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ಸಮೀಪದ ಕೆದಿಲದಲ್ಲಿರುವ ಖಾಸಗಿ ಕಂಪನಿಯೊಂದು ತನ್ನ ಬ್ರ್ಯಾಂಡ್ನ ಮೂಲಕ ಸತ್ವಂ ಕೋಕೋರೇಖಾ ಹರ್ಬಲ್ ಬಾತಿಂಗ್ ಸೋಪ್ ಅನ್ನು ತಯಾರಿಸ್ತಾ ಇದೆ. 2021 ನವೆಂಬರ್ನಲ್ಲಿ ಪೇಟೆಂಟ್ಗೆ ಅರ್ಜಿ ಸಲ್ಲಿಸಲಾಗಿತ್ತು. ಈ ಪ್ರಕ್ರಿಯೆ ಅನೇಕ ಹಂತಗಳನ್ನ ದಾಟಿ ರಾಷ್ಟ್ರೀಯ ಜೀವ ವೈವಿಧ್ಯ ಪ್ರಾಧಿಕಾರದ ಅನುಮೋದನೆಯನ್ನು ಪಡೆದಿದೆ. ಕೇಂದ್ರ ಸರ್ಕಾರದಿಂದ ಸೆಪ್ಟೆಂಬರ್ 13 ಅಧಿಕೃತವಾಗಿ ಪೇಟೆಂಟ್ ಅನ್ನು ಪಡೆದುಕೊಂಡಿದೆ. ಇದರೊಂದಿಗೆ ಈ ವಿಶೇಷ ಉತ್ಪನ್ನದ ಹಕ್ಕುಸ್ವಾಮ್ಯವನ್ನು ಮುಂದಿನ 20 ಖಾಸಗಿ ಕಂಪನಿ ಪಡೆದುಕೊಂಡಿದೆ. ಅಡಕೆ ಸಿಪ್ಪೆಯಲ್ಲಿ ಔಷಧೀಯ ಗುಣ ಇದೆಯಂತೆ. ಅಡಕೆ ಹಣ್ಣಿನ ಸಿಪ್ಪೆಯ ರಸ, ತೆಂಗಿನೆಣ್ಣೆ, ಅಲೋವೆರಾ, ಸಾಗುವಾನಿ ಎಲೆ, ಅರಿಶಿಣ ಎಣ್ಣೆ, ಕೊತ್ತಂಬರಿ ಮತ್ತು ಲಾವಂಚದಂತಹ ಪ್ರಬಲ ಗಿಡಮೂಲಿಕೆಗಳಿಂದ ತಯಾರಿಸಲ್ಪಟ್ಟ ಈ ಸಾಬೂನು ಚರ್ಮದ ರಕ್ಷಣೆ ಮಾಡುತ್ತೆ. ತ್ವಚೆಯನ್ನ ಬಲಪಡಿಸಿ ಸುಕ್ಕುಗಳನ್ನ ಕಡಿಮೆ ಮಾಡುವ ಮಾಯಿಶ್ಚರೈಸರ್ ಆಗಿ ಕೂಡ ಕಾರ್ಯನಿರ್ವಹಿಸಲಿದೆ ಅಂತ ಹೇಳಲಾಗಿದೆ. ಇದು ವೈಟ್ ಪ್ಯಾಚ್ ಅಥವಾ ಬಿಳಿ ಮಚ್ಚೆ ನಿವಾರಣೆಗೆ ಕೂಡ ಸಹಾಯ ಮಾಡುತ್ತಂತೆ. ತುರಿಕೆಯನ್ನ ಕಡಿಮೆ ಮಾಡಿ ಗಾಯಗಳನ್ನ ಬಹಳ ಬೇಗ ಗುಣಪಡಿಸುತ್ತಂತೆ. ಈ ಉತ್ಪನ್ನವು ಚರ್ಮದ ಆರೋಗ್ಯವನ್ನ ವೃದ್ಧಿಸೋದು ಮಾತ್ರ ಅಲ್ಲದೆ ಸುಸ್ಥಿರತೆಯನ್ನು ಕೂಡ ಕಾಯ್ದುಕೊಳ್ಳೋದಿಕ್ಕೆ ನೆರವಾಗುತ್ತೆ ಅಂತ ಸಂಶೋಧನೆಯಲ್ಲಿ ಹೇಳಲಾಗಿದೆ. ಸ್ಥಳೀಯ ಮೂಲದ ನೈಸರ್ಗಿಕ ಕೃಷಿ, ಔಷಧೀಯ ಪದಾರ್ಥಗಳ ಉತ್ಪಾದನೆ ಹಾಗೂ ಬಳಕೆಯನ್ನ ಪ್ರೋತ್ಸಾಹಿಸುವ ಜೊತೆಗೆ ಪೇಟೆಂಟ್ನಿಂದ ವೈಜ್ಞಾನಿಕವಾಗಿ ಔಷಧೀಯ ಗುಣಗಳು ಸಾಬೀತಾಗಿದೆ. ಇದರಿಂದ ಅಡಕೆ ಕೃಷಿಯ ಮೌಲ್ಯವರ್ಧನೆ ಹಾಗೂ ಅಡಕೆಯಲ್ಲಿರುವ ಔಷಧೀಯ ಗುಣಗಳನ್ನ ಪ್ರಚುರಪಡಿಸದಂತಾಗುತ್ತೆ. ಕರಾವಳಿ ಮತ್ತು ಮಲೆನಾಡಿಗೆ ಸೀಮಿತವಾಗಿದ್ದ ಅಡಕೆ ಬೆಳೆ ಇತ್ತೀಚಿನ ದಿನಗಳಲ್ಲಿ ಬಯಲುಸೀಮೆಗೂ ಕೂಡ ವಿಸ್ತರಿಸಿದೆ. ಹೀಗಾಗಿ ಅಡಕೆ ಬೆಳೆಯು ಈಗ ಕರ್ನಾಟಕದ ಬಹುಪಾಲು ಪ್ರದೇಶವನ್ನ ವ್ಯಾಪಿಸಿದೆ. ಅಡಕೆಯ ಮೇಲಿನ ಅಪವಾದವನ್ನು ತೊಡೆದುಹಾಕುವ ನಿಟ್ಟಿನಲ್ಲಿ ಅಡಕೆಯಿಂದ ಹೊಸ ಹೊಸ ಉತ್ಪನ್ನಗಳನ್ನು ತಯಾರಿಸುವ ಆವಿಷ್ಕಾರಗಳು ನಡೆಯಬೇಕಾಗಿದೆ. ಈ ಅಡಕೆ ಸಿಪ್ಪೆಯ ಸಾಬೂನು ತಯಾರಕರು ಒಂದು ಮಾತು ಹೇಳ್ತಾರೆ, ಏನಂದ್ರೆ ಕೇಂದ್ರ ಸರ್ಕಾರದಿಂದ ಪೇಟೆಂಟ್ ಸಿಕ್ಕಿರೋದು ನಮ್ಮ ಸಂಶೋಧನೆಗೆ ಇನ್ನಷ್ಟು ಉತ್ತೇಜನ ಸಿಕ್ಕಿದೆ. ನಮ್ಮಮ್ಮ ನಾವು ಚಿಕ್ಕವರಿರ್ಬೇಕಾದ್ರೆ ಬಿಳಿ ಮಚ್ಚೆಯಾದಾಗ ಹಣ್ಣಾದ ಅಡಕೆ ಸಿಪ್ಪೆನ ಉಜ್ತಾ ಇದ್ರು. ಒಂದೆರಡು ದಿನದಲ್ಲಿ ಅದು ವಾಸಿ ಆಗ್ತಾ ಇತ್ತು. ಅದನ್ನೇ ಇಟ್ಕೊಂಡು ನಾವು ಅಡಕೆ ಸಿಪ್ಪೆಯ ರಸವನ್ನ ತೆಗೆದು ಸಾಬೂನು ತಯಾರು ಮಾಡಿದ್ದೀವಿ ಅಂತ ಹೇಳ್ತಾರೆ. ಅಡಕೆ ಚೊಗರು ಅಂದ್ರೆ ಟ್ಯಾನಿನ್ ಇರುವಂತಹ ಬೀಜ. ಅಡಕೆಯನ್ನ ತಿಂದು ಉಗುಳೋ ಉದ್ದೇಶಕ್ಕೆ ಹೆಚ್ಚಾಗಿ ಬಳಸಲಾಗ್ತಾ ಇದೆ. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಅಡಕೆ ಬೆಳೆಯ ವಿಸ್ತರಣೆ ಆಗ್ತಾ ಇದ್ದ ಹಾಗೆ ಪರ್ಯಾಯ ಉತ್ಪನ್ನಗಳತ್ತ ಬೆಳೆಗಾರರು ಈಗ ತಮ್ಮ ಚಿತ್ತವನ್ನ ಹರಿಸಿದ್ದಾರೆ. ಅಡಕೆಯಿಂದ ಬಣ್ಣ, ಚಾಕ್ಲೇಟ್, ಚಹಾ, ಕಾಫಿ, ಗಾಜು ಇತ್ಯಾದಿಗಳನ್ನ ಉತ್ಪಾದಿಸುವ ಪ್ರಯತ್ನಗಳು ಕೂಡ ನಡೀತಾ ಇದೆ. ಅನೇಕ ಉತ್ಪನ್ನಗಳು ಈಗಾಗಲೇ ಮಾರುಕಟ್ಟೆಯಲ್ಲಿದೆ. ಅಡಿಕೆಯ ಬಹುಪಯೋಗಿ ವಸ್ತುಗಳನ್ನು, ಔಷಧಗಳನ್ನು, ಅಡಿಕೆ ಬಣ್ಣವನ್ನು ವಿವಿಧೆಡೆ ಉಪಯೋಗ ಮಾಡಲಾಗ್ತಾ ಇದೆ. ಅಡಕೆಯ ಹಾಳೆಯಿಂದ ತಟ್ಟೆ ಮಾಡುವ ಉದ್ಯಮ ಈಗ ವ್ಯಾಪಕವಾಗಿ ಬೆಳೆದಿದೆ. ಇದೀಗ ಸಾಬೂನು ತಯಾರಿ ಅಡಕೆ ಬೆಳೆಗೆ ಇನ್ನಷ್ಟು ಉತ್ತೇಜನ ನೀಡಬಹುದು ಅನ್ನೋ ನಿರೀಕ್ಷೆಯಲ್ಲಿದ್ದಾರೆ ಅಡಕೆ ಬೆಳೆಗಾರರು. ಕೃಷಿ ಹವಾಮಾನ ವರದಿ. ಮೈಸೂರು ತಾಲೂಕು ನಾಗನಹಳ್ಳಿಯ ಗ್ರಾಮೀಣ ಕೃಷಿ ಹವಾಮಾನ ಸೇವಾ ವಿಭಾಗದಿಂದ ಬಂದ ಈ ವಾರದ ಮುನ್ಸೂಚನೆಯ ಪ್ರಕಾರ ಮುಂದಿನ 3 ಮೈಸೂರು, ಮಂಡ್ಯ ಹಾಗೂ ಚಾಮರಾಜನಗರ ಜಿಲ್ಲೆಗಳಲ್ಲಿ ಮೋಡ ಕವಿದ ವಾತಾವರಣವಿದ್ದು ತುಂತುರು ಮಳೆ ಬರುವ ಸಾಧ್ಯತೆ ಇದೆ. ಕೊಡಗು ಜಿಲ್ಲೆಯಲ್ಲಿ ಮೋಡ ಕವಿದ ವಾತಾವರಣವಿದ್ದು ತುಂತುರುವಿನಿಂದ ಸಾಧಾರಣ ಮಳೆ ಬರುವ ಸಾಧ್ಯತೆ ಇದೆ. ಮೈಸೂರು ಜಿಲ್ಲೆಯಲ್ಲಿ ಗರಿಷ್ಠ ಉಷ್ಣಾಂಶ 31-33 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ ಉಷ್ಣಾಂಶ 15-16 ಡಿಗ್ರಿ ಸೆಲ್ಸಿಯಸ್ ವರೆಗೆ ದಾಖಲಾಗುವ ಸಾಧ್ಯತೆ ಇದೆ. ಬೆಳಗಿನ ಗಾಳಿಯ ತೇವಾಂಶ ಶೇಕಡ 92-94, ಮಧ್ಯಾಹ್ನದ ತೇವಾಂಶ ಶೇಕಡ 39-57 ಮತ್ತು ಗಾಳಿಯು ಗಂಟೆಗೆ ಸರಾಸರಿ 12-16 ಕಿಲೋಮೀಟರ್ ವೇಗದಲ್ಲಿ ಬೀಸುವ ಸಾಧ್ಯತೆ ಇದೆ. ಮಂಡ್ಯ ಜಿಲ್ಲೆಯಲ್ಲಿ ಗರಿಷ್ಠ ಉಷ್ಣಾಂಶ 31-33 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ ಉಷ್ಣಾಂಶ 17-19 ಡಿಗ್ರಿ ಸೆಲ್ಸಿಯಸ್, ಬೆಳಗಿನ ಗಾಳಿಯ ತೇವಾಂಶ ಶೇಕಡ 89-92, ಮಧ್ಯಾಹ್ನದ ತೇವಾಂಶ ಶೇಕಡ 42-57, ಗಾಳಿಯು ಗಂಟೆಗೆ ಸರಾಸರಿ 13-14 ಕಿಲೋಮೀಟರ್ ವೇಗದಲ್ಲಿ ಬೀಸುವ ಸಾಧ್ಯತೆ ಇದೆ. ಚಾಮರಾಜನಗರ ಜಿಲ್ಲೆಯಲ್ಲಿ ಗರಿಷ್ಠ ಉಷ್ಣಾಂಶ 34-36 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ ಉಷ್ಣಾಂಶ 15-17 ಡಿಗ್ರಿ ಸೆಲ್ಸಿಯಸ್, ಬೆಳಗಿನ ಗಾಳಿಯ ತೇವಾಂಶ ಶೇಕಡ 85-91, ಮಧ್ಯಾಹ್ನದ ತೇವಾಂಶ ಶೇಕಡ 35-47 ಮತ್ತು ಗಾಳಿಯು ಗಂಟೆಗೆ ಸರಾಸರಿ 10-15 ಕಿಲೋಮೀಟರ್ ವೇಗದಲ್ಲಿ ಬೀಸುವ ಸಾಧ್ಯತೆ ಇದೆ. ಕೊಡಗು ಜಿಲ್ಲೆಯಲ್ಲಿ ಗರಿಷ್ಠ ಉಷ್ಣಾಂಶ 30-32 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ ಉಷ್ಣಾಂಶ 17-19 ಡಿಗ್ರಿ ಸೆಲ್ಸಿಯಸ್, ಬೆಳಗಿನ ಗಾಳಿಯ ತೇವಾಂಶ ಶೇಕಡ 96-97, ಮಧ್ಯಾಹ್ನದ ತೇವಾಂಶ ಶೇಕಡ 49-67 ಮತ್ತು ಗಾಳಿಯು ಗಂಟೆಗೆ ಸರಾಸರಿ 8-9 ಕಿಲೋಮೀಟರ್ ವೇಗದಲ್ಲಿ ಬೀಸುವ ಸಾಧ್ಯತೆ ಇದೆ. ಹೆಚ್ಚಿನ ಮಾಹಿತಿಗೆ ನಾಗನಹಳ್ಳಿಯ ಗ್ರಾಮೀಣ ಕೃಷಿ ಹವಾಮಾನ ವಿಭಾಗವನ್ನು ಸಂಪರ್ಕಿಸಬಹುದು. ನಾಗನಹಳ್ಳಿಯ ಕೃಷಿ ಸಂಶೋಧನಾ ಕೇಂದ್ರದಿಂದ ರೈತ ಬಾಂಧವರಿಗೆ ಕೆಲವು ಸಲಹೆಗಳನ್ನು ನೀಡಿದ್ದಾರೆ. ಕಡಿಮೆ ಮಳೆ ಮತ್ತು ಏರುತ್ತಿರುವ ತಾಪಮಾನದಿಂದ ಎಲ್ಲಾ ಬೆಳೆಗಳಿಗೆ, ವಿಶೇಷವಾಗಿ ಸಸ್ಯಕ, ಹೂಬಿಡುವ ಮತ್ತು ಫ್ರೂಟಿಂಗ್ನಂತಹ ನಿರ್ಣಾಯಕ ಬೆಳವಣಿಗೆಯ ಹಂತಗಳಲ್ಲಿ ಸಕಾಲಿಕ ನೀರಾವರಿ ಖಚಿತಪಡಿಸಿಕೊಳ್ಳಬೇಕು. ನೀರಿನ ವ್ಯರ್ಥವನ್ನು ಕಡಿಮೆ ಮಾಡಲು ಮತ್ತು ಬೆಳೆಗಳಿಗೆ ಸ್ಥಿರವಾದ ತೇವಾಂಶವನ್ನು ಒದಗಿಸಲು ಹನಿ ನೀರಾವರಿ ಅಥವಾ ಫರೋ ನೀರಾವರಿಯನ್ನ ಬಳಸಿಕೊಳ್ಳಬಹುದು. ಮಣ್ಣಿನ ತೇವಾಂಶವನ್ನ ಸಂರಕ್ಷಿಸಲು, ಮಣ್ಣಿನ ತಾಪವನ್ನು ಕಡಿಮೆ ಮಾಡಲು ಮತ್ತು ಕಳೆಗಳ ಬೆಳವಣಿಗೆಯನ್ನು ತಡೆಯಲು ಸಾವಯವ ಮಲ್ಚ್ಗಳನ್ನು ಬೆಳೆಗಳ ಬುಡದ ಸುತ್ತಲೂ ಮಾಡಬೇಕು. ಅಧಿಕ ಉಷ್ಣತೆಯು ಪೋಷಕಾಂಶಗಳ ಕೊರತೆಯನ್ನು ಉಂಟು ಮಾಡಬಹುದು. ಬೆಳೆಗಳನ್ನು ಮೇಲ್ವಿಚಾರಣೆ ಮಾಡಿ ಮತ್ತು ಆರೋಗ್ಯಕರ ಬೆಳವಣಿಗೆಯನ್ನು ಖಚಿತಪಡಿಸಿಕೊಳ್ಳಲು ಮಣ್ಣಿನ ಪರೀಕ್ಷೆಯ ಆಧಾರದ ಮೇಲೆ ರಸಗೊಬ್ಬರವನ್ನು ನೀಡಬೇಕು. ಸೂಕ್ಷ್ಮ ಪೋಷಕಾಂಶಗಳ ಎಲೆಗಳ ಸಿಂಪಡಣೆಗಳು ಶುಷ್ಕ ಪರಿಸ್ಥಿತಿಗಳಿಂದ ಉಂಟಾಗುವ ಪೌಷ್ಟಿಕಾಂಶದ ಒತ್ತಡವನ್ನು ನಿವಾರಿಸಲು ಸಹಾಯ ಮಾಡುತ್ತವೆ. ನೀರು ಮತ್ತು ಪೋಷಕಾಂಶಗಳಿಗಾಗಿ ಕಳೆ ಪೈಪೋಟಿಯನ್ನು ಕಡಿಮೆ ಮಾಡಬೇಕು. ಬೆಳೆ ಪ್ರಕಾರವನ್ನು ಆಧರಿಸಿ ಕೈಯಿಂದ ಕಳೆಯನ್ನು ಕೀಳಬೇಕಾಗುತ್ತದೆ. ಕೀಟಗಳನ್ನು ನಿಯಂತ್ರಿಸಲು ಬೇವು ಆಧಾರಿತ ಜೈವಿಕ ಕೀಟನಾಶಕಗಳು ಮತ್ತು ಫೆರೋಮೋನ್ ಬಲೆಗಳನ್ನು ಬಳಸಬೇಕು. ರೋಗ ಸಂಭವವನ್ನು ಕಡಿಮೆ ಮಾಡಲು ಸರಿಯಾದ ಹೊಲದ ನೈರ್ಮಲ್ಯವನ್ನು ಕಾಪಾಡಿಕೊಳ್ಳಬೇಕು. ತಾಪಮಾನದ ಒತ್ತಡವನ್ನು ಕಡಿಮೆ ಮಾಡಲು ಮತ್ತು ನೇರ ಸೂರ್ಯನ ಬೆಳಕಿನಿಂದ ಎಳೆಯ ಸಸ್ಯಗಳನ್ನು ರಕ್ಷಿಸಲು ಶಾಖ ಸೂಕ್ಷ್ಮ ಬೆಳೆಗಳಿಗೆ, ವಿಶೇಷವಾಗಿ ತರಕಾರಿಗಳಿಗೆ ನೆರಳು ಬಲೆಗಳನ್ನು ಬಳಸಬೇಕು. ಹೆಚ್ಚಿನ ಮಾಹಿತಿಗಾಗಿ ರೈತ ಬಾಂಧವರು ತಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರದ ಅಧಿಕಾರಿಗಳನ್ನು ಸಂಪರ್ಕಿಸಬಹುದು. ಮತ್ತಷ್ಟು ಮಾಹಿತಿಯೊಂದಿಗೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಕೃಷಿ ಲೋಕ ಕೇಳಿದಿರಿ. ಪ್ರಸ್ತುತಿ ಆರ್ ಲೋಕೇಶ್ವರಿ. ಕೃಷಿ ದರ್ಪಣ. ಕೃಷಿ ದರ್ಪಣ ವಾರದ ಕೃಷಿರಂಗ ಕಾರ್ಯಕ್ರಮಗಳ ಮುನ್ನೋಟ. ಕೇಳುಗರಿಗೆಲ್ಲ ನಮಸ್ಕಾರ. ಕೃಷಿ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ. ನಾಳೆ ಅಂದರೆ ಸೆಪ್ಟೆಂಬರ್ 23 ಸೋಮವಾರ ಸಂಜೆ 6:50 ಕೃಷಿರಂಗದಲ್ಲಿ ತೆಂಗು ಹಾಗೂ ಅಡಿಕೆ ಬೆಳೆ ನಿರ್ವಹಣೆ ಮತ್ತು ತೋಟಗಾರಿಕಾ ಇಲಾಖೆ ಯೋಜನೆಗಳನ್ನು ಕುರಿತ ನೇರ ಫೋನ್ ಇನ್ ಕಾರ್ಯಕ್ರಮ. ಭಾಗವಹಿಸುತ್ತಾರೆ ಮೈಸೂರು ಜಿಲ್ಲಾ ತೋಟಗಾರಿಕಾ ಉಪನಿರ್ದೇಶಕರಾದ ಮಂಜುನಾಥ್ ಅಂಗಡಿ ಹಾಗೂ ನಂಜನಗೂಡು ತಾಲೂಕು ಸುತ್ತೂರಿನ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿ ಡಾ ಜಿಎಂ ವಿನಯ್. ಸೆಪ್ಟೆಂಬರ್ 24 ಮಂಗಳವಾರ ರೇಷ್ಮೆ ಐಸಿರಿ ಬಾನುಲಿ ಸರಣಿಯಲ್ಲಿ ಹಿಪ್ಪುನೇರಳೆ ಬೆಳೆಯ ಸಮಗ್ರ ಪೀಡೆ ನಿರ್ವಹಣೆಯನ್ನು ಕುರಿತ ನೇರ ಫೋನಿನ್ ಕಾರ್ಯಕ್ರಮವಿದೆ. ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ಮೈಸೂರಿನ ಕೇಂದ್ರ ರೇಷ್ಮೆ ಸಂಶೋಧನೆ ಹಾಗೂ ತರಬೇತಿ ಸಂಸ್ಥೆಯ ವಿಜ್ಞಾನಿಗಳಾದ ಡಾ ಎಸ್ ಮಹಿಬಾ ಹೆಲೆನ್ ಮತ್ತು ಡಾ ಜಿಎಸ್ ಅರುಣ್ ಕುಮಾರ್. 25ರಂದು ಬುಧವಾರ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮವಿದೆ. ವಿಷಯ ಬೆಳೆ ವಿಮೆ ಯೋಜನೆ. ಭಾಗವಹಿಸುತ್ತಾರೆ ಬೆಂಗಳೂರು ಕೃಷಿ ನಿರ್ದೇಶನಾಲಯದ ಜಂಟಿ ಕೃಷಿ ನಿರ್ದೇಶಕರಾದ ಎಚ್ಬಿ ಶೋಭಾ. 26ರಂದು ಗುರುವಾರ ನಮ್ ಕಂಪನಿ ಬಾನುಲಿ ಸರಣಿಯಲ್ಲಿ ಅರಿಶಿಣ ಮತ್ತು ರಾಗಿ ಬೇಸಾಯ ಹಾಗೂ ಮಾರಾಟವನ್ನು ಕುರಿತ ಸಂವಾದದಲ್ಲಿ ಭಾಗವಹಿಸುತ್ತಾರೆ ಮುತ್ತತ್ತರಾಯ ರೈತ ಉತ್ಪಾದಕ ಕಂಪನಿಯ ಅಧ್ಯಕ್ಷರಾದ ಡಿ ವಿಶ್ವನಾಥ್ ಮತ್ತು ಬಿಜಿಪುರ ರಾಗಿ ರೈತ ಉತ್ಪಾದಕ ಕಂಪನಿಯ ಅಧ್ಯಕ್ಷರಾದ ಬಿಎಸ್ ಮಹದೇವಯ್ಯ. ರಾಸಾಯನಿಕವಾಗಿ ಬೆಳೆದಿದೆ, ಸಾವಯವವಾಗಿ ಬೆಳೆದಿದೆ, ಆದರೆ ಸಾವಯವದಲ್ಲಿ ಒಳ್ಳೆ ಇಳುವರಿ ಬಂದಿತ್ತು ಸರ್. ಅರಿಶಿಣ ಈಗ ಎಲ್ಲ ಈಗ ಟ್ಯಾಬ್ಲೆಟ್ ಇಡಬೇಕು ಅಂತ ಹೇಳ್ತಾರೆ ಸ್ಟಾಕ್ ಇಡಬೇಕಾದ್ರೆ, ನಾನೀಗ ಈಗ ಅರಿಶಿಣ ಕಟಾವು ಮಾಡಿ ಈಗ 5-6 ತಿಂಗಳಾಯಿತು, ಅದನ್ನು ಬೇಯಿಸಿ ಸ್ಟಾಕ್ ಮಾಡಿ ಒಂದೇ ಸರಿ ನಾನು ಟ್ಯಾಬ್ಲೆಟ್ ಹಾಕಿರೋದು. ಓಕೆ, ಚೆನ್ನಾಗಿದೆ. ಈಗ ಎಲ್ಲೆಲ್ಲಿಂದ ನಿಮಗೆ ಸದಸ್ಯರಿದ್ದಾರೆ, ಷೇರುದಾರರು? ಸರ್, ನಮ್ಮಲ್ಲಿ 10 ಗ್ರಾಮ ಪಂಚಾಯಿತಿಯಿಂದ. ಯಾವ್ಯಾವುದು ಸರ್? ಹನೂರು ಕ್ಷೇತ್ರದ 10 ಗ್ರಾಮ ಪಂಚಾಯಿತಿಗಳಲ್ಲಿ, ಅದರಲ್ಲಿ ಒಂದು 30 ಹಳ್ಳಿಗಳಿಂದ ನಮ್ಗೆ ಷೇರುದಾರ ಇದ್ದಾರೆ ಸರ್. ಓಕೆ. ಡೈರೆಕ್ಟರ್ಗಳು? ಡೈರೆಕ್ಟರ್ಗಳು ಸರ್ ಎಲ್ಲ ಕಡೆನೂ ಇದು ಮಾಡ್ಕೊಂಡಿದ್ದೀವಿ ಸರ್. ಎಲ್ಲ ಕಡೆನೂ ಮಾಡ್ಕೊಂಡು. ಹೆಣ್ಮಕ್ಳು ಇದ್ದಾರೆ ಡೈರೆಕ್ಟ್? ಹಾಂ, ಇದ್ದಾರೆ ಸರ್. ಇದ್ದಾರೆ ಸರ್. ನಿಮ್ಮೊಳಗಡೆ ಏನು ರಾಜಕೀಯ ಇಲ್ವಾ ಸರ್? ರಾಜಕೀಯವಾಗಿ ನಾವು ಯಾರನ್ನೂ ಮಾಡ್ಕೊಳ್ಳಿಲ್ಲ ಸರ್, ಮಾಡ್ಕೊಳ್ಳೋದಿಲ್ಲ. ಅಲ್ಲ, ಸರಿಂದ್ರಪ್ಪ, ನಾನು ಅಧ್ಯಕ್ಷ ಆಗಬೇಕು, ನಾನು ಚೇರ್ಮನ್? ಇಲ್ಲ ಸರ್, ಇಲ್ಲ ಇಲ್ಲ, ನಮ್ಮಲ್ಲಿ ಯಾರಲ್ಲೂ ಆ ಮನೋಭಾವನೆ ಇಲ್ಲ ಸರ್. ಎಲ್ಲರೂ ಕೆಲಸ ಮಾಡಿ, ಎಲ್ಲರೂ ಕೆಲಸ ಮಾಡಬೇಕು ಅಲ್ವಾ? ಹೌದು ಸರ್. 27ರಂದು ಶುಕ್ರವಾರ ಮದ್ದೂರು ತಾಲೂಕು ಕೊಪ್ಪ ಹೋಬಳಿ ಕೋಣಸಾಲೆ ಶಿವಾರ ಕಾಲೋನಿ ಸಮೀಪದ ಸಂಧ್ಯಾ ಕೃಷ್ಣ ನೈಸರ್ಗಿಕ ತೋಟದಲ್ಲಿ ನಡೆದ ಬಾನುಲಿ ಕೃಷಿ ಬೆಳಗು ಕಾರ್ಯಕ್ರಮದ ಬಾನುಲಿ ವರದಿ. ಬಾನುಲಿ ಕೃಷಿ ಬೆಳಗು. ಸೆಪ್ಟೆಂಬರ್ 28 ಶನಿವಾರ ಸಮಗ್ರ ಕೃಷಿಯ ಪ್ರಾಮುಖ್ಯತೆಯನ್ನು ಕುರಿತ ಸಂವಾದದಲ್ಲಿ ಭಾಗವಹಿಸುತ್ತಾರೆ ಕೆಆರ್ಪೇಟೆ ತಾಲೂಕು ಅಕ್ಕಿಹೆಬ್ಬಾಳು ಹೋಬಳಿ ವಡ್ಡರಗುಡಿ ಗ್ರಾಮದ ಕೃಷಿಕ ದಂಪತಿ ವಿಆರ್ ರಾಮು ಮತ್ತು ಪಿಎಸ್ ಅನಸೂಯ. ಸೇವಂತಿಗೆ ಹಾಕಿದ್ವಿ, 1300 ಗಿಡ ಹಾಕಿದ್ವಿ. ಅದಕ್ಕೆ ನಾವೇ ನೀರ್, ನಾವಿಬ್ರೆ ಸೇರಿ ನೀರ್ ಹಾಕ್ತಾ ಇದ್ವಿ. 5 ಗಂಟೆ ರಾತ್ರಿಯಿಂದ ಶುರು ಮಾಡವು, 9 ಗಂಟೆ ತನಕ ನೀರ್ ಹಾಕ್ಬಿಟ್ಟು ಆಮೇಲೆ ಮನೆಗೆ ಹೋಗಿ ತಿಂಡಿ ತಿಂತಾ ಇದ್ವಿ ಮಾಡ್ಕೊಂಡು. ಕೈ ತೂಕದಲ್ಲಿ ನೀರ್ ಹಾಕ್ತಿದ್ರು? ಹೌದು. ಅದೇ ಕಷ್ಟ, ಬೋರ್ವೆಲ್ ಇರ್ಲಿಲ್ವೇ? ಕರೆಂಟು ಟೈಮಿಂಗ್ಸ್ ಇರ್ತಿತ್ತು ನಮ್ಗೆ, ಅವಾಗ ಆಗ್ತಿರ್ಲಿಲ್ಲ. ಗುಂಡಿ ತೊಟ್ಕೊಂಡು ಮಾಡ್ಕೊಂಡಿದ್ವಿ ಅವಾಗ ನಾವೆಲ್ಲ. ಆ ಗುಂಡಿಲಿ ನೀರು ಮಕ್ಕೊಳ್ಳೋದು, ಇವರು ಮಗದ್ ಕೊಡೋದು, ಆಮೇಲೆ ಇಬ್ರು ತಗೊಂಡೋಗಿ ಹಾಕೋದು, ಹಾಗೆ ಮಾಡ್ತಾ ಇದ್ವಿ. ಶ್ರಮ ಆಗ್ತಿರ್ಲಿಲ್ವ ತಾಯಿ? ಆಗ ಏನು ಅನ್ನಿಸ್ತಿರ್ಲಿಲ್ಲ. ಹೌದಾ? ಖುಷಿ? ಅಯ್ಯೋ, ಸಂತೋಷ ಆಗ್ತಾ ಇತ್ತು. ಹೂ ಬೆಳೆದಿದ್ದ ಉದ್ದೇಶ? ಅವಾಗ ಹೂವಿಂದೆಲ್ಲ ಕಮ್ಮಿ ಆಗ್ತಾ ಇದ್ರು ಎಲ್ಲರೂ. ನಾವೇ ಹೂ ಹಾಕಿದ್ಮೇಲೆ ಎಲ್ಲರೂ ಸ್ಟಾರ್ಟ್ ಮಾಡಿದ್ರು. ಹೂವು ಚೆನ್ನಾಗಿ ಆದಾಯ ಬಂತು ನಮ್ಗೆ, ಹೂವಿಂದ ಯಾವ ತೊಂದರೆನೂ ಆಗ್ಲಿಲ್ಲ ನಮ್ಗೆ. ಬರೀ ಸೇವಂತಿಗೆ ಒಂದೇನ ಬೆಳೆದಿದ್ದು ಅಥವಾ ಬೇರೆನು ಬೆಳೆದ್ರ? ಚೆಂಡು ಹಾಕಿದ್ವಿ, ಅದು ಅಷ್ಟಕ್ಕಷ್ಟೇನೆ. ಸೇವಂತಿಗೆ ಒಳ್ಳೆ ಲಾಭ ಇತ್ತು ನಮ್ಗೆ. ಈಗಲೂ ಬೆಳಿತೀರಾ? ಇಲ್ಲ, ಇವಾಗ ಜಾಗವೇ ಇಲ್ಲ. ಹೌದಾ? ಎಲ್ಲ ಫುಲ್ ನೆರಳಿದೆ. ಅಂದ್ರೆ ಮುಂಚೆ ಜಮೀನ್ ಖಾಲಿ ಇದ್ದಾಗ ಸೇವಂತಿಗೆ ಬೆಳೆದ್ರಿ ಅಲ್ವಾ? ಪಪ್ಪಾಯಿ ಹಾಕಿದ್ವಿ, ಎಲ್ಲ ಮಾಡ್ಕೊಂಡಿದ್ವಿ. ಆಮೇಲೆ ರೇಟ್ ಇಲ್ದಂಗಾಯ್ತು, ಅದ ಕಟ್ ಮಾಡ್ಬಿಟ್ವಿ. 29ನೇ ತಾರೀಕು ಭಾನುವಾರ ಸಾಪ್ತಾಹಿಕ ಸರಣಿ ತೋರಣ ಹೂರಣ. ನೋಡಪ್ಪ, ಹಿಂದೆ ಎಲ್ಲ ಗುಳ್ಳ ಕಟ್ಕತ್ತಿದ್ದು, ಆಯ್ತಾ? ನಡೆದಾಡಕ್ಕೆ ನಮ್ಗೆ ಚಪ್ಪಲಿ ಹಾಕೊಂಡು ಇತ್ತೋ ಇರ್ನಿಲ್ವೋ ನಡ್ಕೊಂಡು ಹೋಯ್ತಿದ್ದು. ಪೆಟ್ರೋಲು ಇಲ್ಲ, ಡೀಸೆಲ್ಲು ಇಲ್ಲ, ಅದು ಇಲ್ಲ, ಇದು ಇಲ್ಲ, ಆಯ್ತಾ? ಬಹಳ ಸೊಗಸಾಗಿ ಇತ್ಕೊಂಡು ಜಯಣ್ಣ, ನೂರಾರು ಕಾಲ ಬಾಳರು. ಈಗ ಕಟ್ಟದು ಅಂದ್ರೆ ನಿಂಗೆ ಯಾರು ಗೆಪ್ತಿ ಆಯ್ತಾರೆ ಹೇಳು? ಏನು ಕಟ್ಟೋದಪ್ಪ, ಇದರಲ್ಲಿ ಲಾಸ್ಟಲ್ಲಿ ಕಟ್ತಾರಲ್ಲ ಅದ ಹಂಗಲ್ಲ. ಕಟ್ಟದು ಅಂದ್ರೆ ಯಾರು ಗೆಪ್ತಿ ಬರ್ತಾರೆ? ನೀನ್ ಹೇಳು ಕಮ್ಮ. ಕಾರ್ಮಿಕರಲ್ವಪ್ಪ, ಕಾರ್ಮಿಕರು ಒಂದ್ ಸರಿ ಕಟ್ಟದಕ್ಕೆ ಪ್ಲಾನು ಗಿಲಾನು ಎಲ್ಲ ಮಾಡ್ತಾರಲ್ಲ ಅವ್ರು, ಯಾರು ಇಂಜಿನಿಯರ್? ಇಂಜಿನಿಯರ್ ಒಂದಂಗ ನನಗೆ ಇಸೇಶ್ವರಯ್ಯರ್ ನೆನಪಾಯ್ತಾರಕಯ್ಯ ಅಲ್ವಾ, ಏನ್ ಬೆಚ್ಚ ಬಿದ್ದಂಗ ಹೇಳ್ತಾವಣ್ಣ ಫಸ್ಟ್ ಅವ್ರೆ ಅಲ್ವಪ್ಪ ನೆಪ್ಪ ಆಗದ ನಮ್ಗೆ ಈ ಸ್ಕೂಲ್ ನಾಗ ಹೇಳಿಕೊಡ್ತೀನಿಲ್ವಾ ಇಸೇಶ್ವರಯ್ಯರ್ ಬಗ್ಗೆ ಹಾಡದಲ್ಲಪ್ಪ ಯಾವ್ದು ಯಾವ್ದು ಹಾಡು ಬಂಗಾರದ ಮನಸ್ಸಲ್ಲಿ ಅದೇನ ಹಾಡು ಅದು ಆಗದು ಎಂದು ಕೈ ಕಟ್ಟಿ ಕುಳಿತಾರೆ. ಹೌದು ಅದೇನೋ ವಿಶ್ವೇಶ್ವರಯ್ಯ ಶ್ರಮ ಪಡೆದಿದ್ದಾರೆ ಕನ್ನಂಬಾಡಿಯ ಕಟ್ಟದಿದ್ದಾರೆ ಅಂತ ಚಂದ ಕೇಳ್ಕೊಂಡವಳೆ ಹಾಡ ಕಂಠಪಾಠ ಮಾಡ್ಕೊಂಡ್ಬಿಟ್ಟಿ ರೇಡಿಯೋ ನಾಗ ಬರ್ತಾ ಇರ್ತದೆ ಕಣ್ಣ. ನೀನು ಮಂಡ್ಯಕ್ಕೆ ಹೋಗ್ಬಿಡಪ್ಪ, ಹಳ್ಳಿನಾಗುವೆ ಒಂದು ಈಶ್ವೇಶ್ವರಯ್ಯನವ್ರದ್ದು ಇನ್ನೊಂದು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅದು ಕಟ್ಟಕ್ಕೆ ಅದೇನೋ ಹಣಕಾಸು ಇಲ್ದೇ ಇದ್ದಾಗ ಜಯಣ್ಣ ಮಹಾರಾಜರು ತಮ್ಮಲ್ಲಿದ್ದ ಇದೆಲ್ಲ ಅದೇನಪ್ಪ ಒಡವೆ ಅದೆಲ್ಲೋ ಹಣ ಇಟ್ಬಿಟ್ಟಿದ್ರಂತಲ್ಲಪ್ಪ ಅದು ಹೇಳ್ತಾರೆ. ಶ್ರೋತೃಗಳೇ, ಇವಿಷ್ಟು ಬರುವ ವಾರ ಕೃಷಿ ರಂಗದಲ್ಲಿ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು. ಮತ್ತೆ ಮುಂದಿನ ವಾರ ಭೇಟಿಯಾಗೋಣ. ನಮಸ್ಕಾರ. ಕೃಷಿ ದರ್ಪಣ ವಾರದ ಕೃಷಿರಂಗ